ನಿಮಗೆ ಈ ಮಂಗಳೂರಲ್ಲಿದ್ದು ಈ ತಾರಸಿ ಕೃಷಿ ಮಾಡಬಹುದು ಅಂತ ಹೇಗೆ ಅನ್ನಿಸ್ತು? ನಾನು ಫಸ್ಟಿಗೆ ಕೈತೋಟ ಅಂತ ಮಾಡಿದ್ದೆ, ಆದರೆ ಮನೆ ಕಟ್ಟುವಾಗ ಅಲ್ಲಿ ಕಂಪೌಂಡ್ ನಾನು ಕಟ್ಟಲಿಲ್ಲ ಆಯಿತು. ಅಂತೇಳಿದರೆ ಹಣಕಾಸಿನ ಸ್ವಲ್ಪ ತೊಂದರೆಯಿಂದಾಗಿ ನನಗೆ ಕಟ್ಟಲಿಕ್ಕೆ ಆಗಲಿಲ್ಲ. ಅದು ಒಂದು ಗಾದೆ ಮಾತಿದೆ ಅಲ್ಲ, ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ಅಂತ. ಹಾಗೆ ನನಗೆ ಅದು ಲಾಸ್ಟ್ ಮೂಮೆಂಟಿಗೆ ಅದು ಕಟ್ಟಲಿಕ್ಕೆ ಇದು ತೊಂದರೆ ಆಯಿತು. ಮತ್ತೆ ಅಲ್ಲಿ ಆದರೂ ಸ್ವಲ್ಪ ಸ್ವಲ್ಪ ಇದಾದ ಮೇಲೆ ಕಟ್ಟುವಂಥ ಪ್ಲ್ಯಾನ್ ಇತ್ತು. ಆದರೆ ಅದಕ್ಕೆ ಮೊದಲೇ ನಾನು ಏನು ಹೇಳಿದರೆ, ಈ ಹೆಚ್ಚಾಗಿ ಮನೆ ಒಕ್ಕಲಾಗುವಾಗ ಹೊರಗಿನಿಂದ ಇದೆಲ್ಲ ತರ್ತಿದ್ರು, ಏನೋ ಡೆಕೋರೇಷನ್ಗೆ ಇಡಲಿಕ್ಕೆ ಗಿಡಗಳನ್ನು ಇದನ್ನೆಲ್ಲ ಕ್ರೋಟನ್ಗಳನ್ನು ಪ್ಲ್ಯಾಂಟ್ ಇದರಲ್ಲಿ ಹಾಕಿ ತರ್ತಿದ್ರು. ನಾನು ಹಾಗೆ ಮಾಡಲಿಲ್ಲ, ಯಾಕೆಂದರೆ ನಾನೇ ಸ್ವತಃ ಬೆಳೆಸಬೇಕು. ಅದನ್ನು ಈ ಯಾರು ನಮ್ಮ ಗೃಹ ಪ್ರವೇಶಕ್ಕೆ ಬರ್ತಾರೆ ಅವರು ಖುಷಿ ಪಡಬೇಕು ಅಂತೇಳುವಂಥ ದೃಷ್ಟಿಯಿಂದ ನಾನೇ ಸ್ವತಃ ಬೆಳೆಸಿ ಪಾಟ್ಗಳಲ್ಲಿ ಅದನ್ನೇ ನೋಡಿ ಕೆಲವರು ಸಮಯ ಎಲ್ಲ ಕಳಿತಿದ್ರು. ಹಾಗೆ ಬಣ್ಣ ಬಣ್ಣದ ಪಾಟ್ಗಳಲ್ಲಿ ತರಕಾರಿ, ನಿಂಬೆ ಇಂಥದನ್ನೆಲ್ಲ ಬೆಳೆಸಿಕೊಂಡು, ಮೆಣಸು ಬದನೆ ಇಂಥದ್ದೆಲ್ಲ ಬೆಳೆಸಿಕೊಂಡು ಬಂದವರಿಗೆಲ್ಲ ನೋಡ್ಲಿಕ್ಕೆ ಅಂತೇಳಿ ಹಾಗೆ ಮಾಡಿದ್ದೆ. ಅದು ಹಾಗೆ ಇತ್ತು. ಇದ್ದು ನನ್ನ ಶ್ರೀಮತಿಯವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದದ್ದು, ನಾನು ಎಜುಕೇಷನು, ಮಕ್ಕಳನ್ನು ಶಾಲೆಗೆ ನಾವು ಬಿಡಬೇಕು, ಹೀಗೆ ಮತ್ತೆ ಸಂಜೆ ನಾವು ಬರೋದು. ಹೀಗೆ ಇದು ಇದಕ್ಕೆ ಇದು ಭಾಳ ಚೆನ್ನಾಗಿ ಬಂದಿತ್ತು ಈ ನಮ್ಮ ಕೃಷಿ ನಾನು ಮಾಡಿದ್ದು ಕೈತೋಟ. ಆವಾಗ ಸಂಜೆ ಒಂದು ದಿವಸ ಬರುವಾಗ ಇದನ್ನೆಲ್ಲ ದನಗಳನ್ನು ತಿಂದು ಹಾಕಿದ್ದಾವೆ. ಒಂದೇ ಒಂದು ನೋಡ್ಲಿಕ್ಕಿಲ್ಲ, ಯಾವಾಗಲೂ ನಕ್ಕು ನಲಿದಾಡುವಂತಾಗ ಒಂದು ಸಸ್ಯವೇ ಇಲ್ಲಂತಾಗುವಾಗ ಮನಸ್ಸಿಗೆ ಹೇಗಾಗಬೇಕು, ತುಂಬಾ ಒಂಥರ ಇದು. ಮೊದಲೇ ಆಫೀಸಿಂದ ಬರುವಾಗ ಟೆನ್ಷನ್, ಇವರು ಎಲ್ಲರನ್ನು ಇದು ಮಾಡಿಕೊಂಡು ಬರಬೇಕು, ದನಿಯಲ್ಲಿ ಬರುದು ನೋಡಿ, ಹಸಿಯಲ್ಲಿ ಇದರಲ್ಲಿ ಬರುದು. ನಾವು ಒಂದ್ಸಾರಿ ಮನೆಗೆ ಹೋದ್ರೂ ಸಾಕು, ಫ್ರೀ ಆಗೋಣ ಅಂತ ಹೇಳಿಕೊಂಡು ಎಲ್ರಿಗೆ ಅದು ಆಫೀಸಿನ ಕಾಮನ್ ಅದು ಇರ್ತದೆ. ಬರುವಾಗ ಇದು ಇಂಥ ಒಂದು ವಿಷಯ, ಹೌದು ಆಕ್ಸಿಡೆಂಟ್ ಆಯ್ತು ಈ ತರದ್ದು. ಅದು ಏನು ಮಾಡು ಅಂತ ಹೇಳ್ಕೊಂಡು ಸೀದಾ ಫಸ್ಟಿಗೆ ಎಲ್ಲಿಂದ ಬಂದಿರ್ಬೋದು ಅಂತ ನಾನು ಮಾಡಿ ಮೇಲೆ ಹತ್ತಿ ನೋಡಿದೆ, ಇದು ಯಾವ ರೂಟಿಂದ ನೋಡಿದರೆ ಅಲ್ಲಿ ಹೆಚ್ಚಾಗಿ ಆವಾಗ ಫುಲ್ಲು ನಮ್ಮ ಏರಿಯಾದಲ್ಲಿ ಪ್ರಪ್ರಥಮವಾಗಿ ನಾನೇ ಮನೆ ಕಟ್ಟಿದ್ದು. ಅಲ್ಲಿ ಫುಲ್ಲು ದನಗಳೆಲ್ಲ ಬಂದು ಮೇಯ್ತಿದ್ದು, ಹುಲ್ಲು ಅದು ಇದಾಗಿತ್ತು ನಮ್ಮ ಮೈದಾನದಾಗಿತ್ತು. ಆವಾಗ ಗೊತ್ತಾಯಿತು ಇದು ಇಂಥ ಕಡೆಯಿಂದ ಬಂದಿದೆ, ಏನು ಮಾಡು ಅಂತೇಳಿ ನೋಡುವಾಗ ಅದನ್ನೆಲ್ಲ ಶಿಫ್ಟ್ ಮಾಡುವ ಅಂತ ಆಯಿತು. ಹಾಗೆ ಇದು ಏನು ಬಾಯಿರಿಕೆ ಸಹ ಕುಡಿಲಿಲ್ಲ ಏನಿಲ್ಲ, ಫಸ್ಟಿಗೆ ಇದು ನನ್ನ ಇದನ್ನು ಸಾಧಿಸಬೇಕು ಅಂತೇಳಿ ಶಿಫ್ಟ್ ಮಾಡಿದೆವು. ಅಲ್ಲಿಂದ ನಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಹೌದು, ಆಮೇಲೆ ಅಲ್ಲಿಂದ ಬೆಲೆ ಶುರು ಮಾಡಿ ಸಾಧಾರಣ 4-5 ವರ್ಷದವರೆಗೆ ಅದು ಅಷ್ಟು ಪ್ರಚಾರ ಆಗಲಿಲ್ಲ. ನಾನು ಕಲಿತಿರುವ ಬಿ ಎಡ್ ಕಾಲೇಜಿನಲ್ಲಿ ಒಬ್ಬಳು ವೀಣಾ ಅಂತ ಹೇಳಿದ್ದಾರೆ, ಈಗ 10 ವರ್ಷ ಶಾಲೆಯಲ್ಲಿದ್ದಾರೆ. ಅವರು ಒಂದ್ಸರಿ ಯಾವುದೋ ಒಂದು ವಿಷಯಕ್ಕೆ ಬಂದಿದ್ದರು. ಆವಾಗ ಸರ್ ಇದು ಯಾಕೆ ಈ ಥರ ಇಷ್ಟು ಬೆಳೆಸಿದ್ರಿ, ಯಾಕೆ ಪೇಪರಲ್ಲಿ ಹಾಕಲಿಲ್ಲ, ಯಾಕೆ ರೇಡಿಯೋದವರು ಟಿ ವಿಯವರೆಲ್ಲ ಬರಲಿಲ್ಲ ನಿಮ್ಮ ಹತ್ರ ಅಂತ. ಇಲ್ಲಮ್ಮ ನಾನು ಪ್ರಚಾರ ಮಾಡಲಿಕ್ಕೆ ನನಗೆ ಇದಿಲ್ಲ, ಮತ್ತು ಯಾರು ಸಪೋರ್ಟ್ ಸಹ ಮಾಡಲ್ಲ ಅಂತ. ಇಲ್ಲ ಸರ್ ನಾನೇ ಇದು ಮಾಡ್ತೀನಿ ಹಾಗೆ. ಅವರು ಪ್ರಚಾರ ಮಾಡಿಸಿದ್ರು. ಈಗ ನೀವು ಬೆಳೆಸುವುದು ಅಂತ ಹೇಳಿದಾಗ ಏನೆಲ್ಲ ತಾರಸಿಯಲ್ಲಿ ಬೆಳೆಸ್ತೀರಿ? ಇವಾಗ ನಾನು ಹೇಳಿದ್ರೆ ನಾನು ಊರಿಂದ ಇದೆಲ್ಲ ತರ್ತಿದ್ದೆ, ಅದು ಈ ಬೀಜಗಳನ್ನೆಲ್ಲ ಊರಿಂದ ತರ್ತಿದ್ದೆ. ಯಾಕಂದೇಳಿದ್ರೆ ಇಲ್ಲಿ ಕೆಮಿಕಲ್ಸ್ ಹಾಕಿ ಮಾಡಿ, ನಾನು ಯಾವತ್ತೂ ಅದಕ್ಕೆ ವಿರುದ್ಧ, ನಾನು ಕೆಮಿಕಲ್ಸ್ ಹಾಕಿ ಯಾಕಂದೇಳಿದ್ರೆ ನಾನು ಒಂದು ಸಾವಯವ ಕೃಷಿಯೇ ಮಾಡಿಯೇ ನಾನು ಜೀವನ ಮಾಡಬೇಕು ಅಂತೇಳುವಂಥ ದೃಷ್ಟಿಯಿಂದ ಇದ್ದವನು. ಅದು ಊರಲ್ಲಿ ಸಹ ಹಾಗೆ, ನಾವು ಈಗಲೂ ನಾವು ಕೆಮಿಕಲ್ಸ್ ಹಾಕಿ ಮಾಡೋದಿಲ್ಲ. ಆ ದೃಷ್ಟಿಯಿಂದ ನಾವು ಇಲ್ಲಿಗೆ ಊರಿಂದ ಹೋದಾಗ ಅಲ್ಲಿಂದ ನಾನು ಗೊಬ್ಬರ ತರ್ತಿದ್ದೆ, ಮಣ್ಣು ತರ್ತಿದ್ದೆ, ಸುಡುಮಣ್ಣು ತರ್ತಿದ್ದೆ ನನ್ನಲ್ಲಿ. ಹೌದು, ಸುಡುಮಣ್ಣಲ್ಲಿ ಮಾಡಿದರೆ ಯಾವುದೇ ರೋಗ ಸಹ ಬರೋದಿಲ್ಲ, ಯಾವುದು ನಮ್ಮ ಈ ಗಿಡಗಳಿಗೆ ಆಗಲಿ ಯಾವುದೇ ಇದು ಬರೋದಿಲ್ಲ. ಅದಕ್ಕೆ ಅಲ್ಲಿಂದ ನಾನೇ ವೆಹಿಕಲಲ್ಲಿ ಬರುವಾಗ ತರ್ತಿದ್ದೆ. ಆಮೇಲೆ ಬೆಂಡೆ, ಅಲಸಂದೆ, ಹೀರೆ, ತೊಂಡೆ ಏನೆಲ್ಲ ಊರಲ್ಲಿ ಬೆಳೆಸ್ತಾ ಅದನ್ನೆಲ್ಲ ಮಾಡ್ತಿದ್ದೆ. ಮತ್ತೊಂದು ಇದಾಯಿತು, ಏಕೆ ನಾವು ಹೊಸ ಹೊಸ ತಳಿಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಒಂದೊಂದೇ ಶುರು ಮಾಡಿದ್ದೆ. ನಾನು ಕಾಲಿಫ್ಲವರ್ ಮಾಡಿದ್ದೆ, ನಾನು ಸೂಪರ್ ಬಂದಿತ್ತು ಅದು, ಒಳ್ಳೆ ಅದಕ್ಕೆ ಹೈಯೆಸ್ಟ್ ಬಿಸಿಲು ಬೇಕು ಆಗ ಅದಕ್ಕೆ, ಅದು ಭಾಳ ಚೆನ್ನಾಗಿ ಬಂತು. ಆಮೇಲೆ ಚಳಿಗಾಲದಲ್ಲಿ ಜಾಸ್ತಿ ನಮ್ಮ ಇದು ಕ್ಯಾರೆಟ್, ಬೀಟ್ರೂಟ್ ಇದನ್ನು ಸಹ ನಾನು ಮಾಡಿ ಸಕ್ಸಸ್ ಆಗಿದ್ದೀನಿ. ಸರಿ, ಈ ಕ್ಯಾರೆಟ್, ಬೀಟ್ರೂಟ್, ಕಾಲಿಫ್ಲವರ್ ಎಲ್ಲ ಮಾಡುವಾಗ ಅದಕ್ಕೆ ಬೇಕಾದಂತಹ ಬೀಜ ಆಗಲಿ ಅದನ್ನೆಲ್ಲ ನಾನು ಬೇರೆ ಬೇರೆ ತರಿಸ್ತಿದ್ದೆ. ನಾನು ಕೆಲವು ಕಡೆ ನಾನೇ ಹೋಗ್ತಿದ್ದೆಲ್ಲ ಹೊರಗೆಲ್ಲ, ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತಿದ್ದೆಲ್ಲ ಬೆಂಗಳೂರು, ಚಿಕ್ಕಮಗಳೂರು, ಬೆಳಗಾವಿ, ಧಾರವಾಡ, ಆಮೇಲೆ ಕುಮಟಾ, ಹೀಗೆ ನನ್ನ ಕರಿತಿದ್ರು, ಮಂಡ್ಯ, ಮೈಸೂರು, ಇವರೆಲ್ಲ ಕರಿತಿದ್ರು. ಹೋಗುವಾಗ ನಾನು ಫಸ್ಟಿಗೆ ಹೋಟೆಲ್ಗೆ ಅಲ್ಲಿ ಇಲ್ಲಿ ಹೋಗಿ ಇದು ಮಾಡಿದ್ಲು. ಫಸ್ಟಿಗೆ ನನಗೆ ಎಲ್ಲಿ ನರ್ಸರಿ ಇದೆ ಅಲ್ಲಿ ಕರ್ಕೊಂಡೋಗಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೆ. ಅವ್ರು ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಏನೇ ವಿಶೇಷವಾಗಿ ನನಗೆ ನನ್ನ ಇದರಲ್ಲಿ ಇಲ್ಲದನ್ನು ಏನಿದೆ ಇದರಲ್ಲಿ ಅದನ್ನು ನಾನು ತಗೊಂಡು ಬಂದು ಇಲ್ಲಿ ನಾನು ಬೆಳೆಸ್ತಿದ್ದೆ. ಬಂದವರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ, ಮತ್ತೆ ಅವರಿಗೆ, ಹೌದು ಅವರಿಗೆ ನಾನು ಸಹ ಇದು ಬೆಳೆಸಿ ಇದು ಆಗ್ತದೆ ಅಂತ ಹೇಳಿಕೊಂಡು ನಾನು ಹೇಳ್ತಿದ್ದೆ. ಈಗ ತರಕಾರಿಯಲ್ಲಿ ನೀವು ಕಾಲಿಫ್ಲವರು ಮತ್ತೆ ಕ್ಯಾರೆಟ್, ಬೀಟ್ರೂಟ್ ಇದನ್ನೆಲ್ಲ ಬೆಳೆಸಿದ್ದೆ. ಅದಕ್ಕೂ ಕೂಡ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಹಾಕಲಿಲ್ಲ? ಇಲ್ಲ, ಹಾಕಲಿಲ್ಲ. ನಾನು ಸ್ವತಃ ನಾನೇ ಇದು ಸೆಗಣಿ ತಂದು ಆಮೇಲೆ ಸೊಪ್ಪು ಇದು ತಗಲೆಲ್ಲ ಇದರನ್ನೆಲ್ಲ ತಂದು ಬಿಟ್ಟು ನಾನೇ ಸ್ವತಃ ಇದು ಮಾಡಿಬಿಟ್ಟು ನನ್ನದೇ ಆದ ಒಂದು ಇದರಲ್ಲಿ ಹೌದು ಬೆಳೆಸಿಕೊಂಡು. ಯಾಕಂದೇಳಿದ್ರೆ ನಾವು ಹಟ್ಟಿಯಲ್ಲಿ ಗೊಬ್ಬರ ಮಾಡ್ತಿದ್ದೆವು, ಅದನ್ನು ನನಗೆ ನಾವು ಹಟ್ಟಿಯಲ್ಲಿ ಗೊಬ್ಬರ ಮಾಡೋದನ್ನು ನೋಡಿದ್ದೇವೆ, ತೆಗೆದಿದ್ದೇವೆ, ಆಮೇಲೆ ನಮ್ಮ ತೋಟಕ್ಕೆ ಹಾಕಿದ್ದು ಎಲ್ಲ ಅನುಭವ ನನಗೆ ಇದ್ದ ಕಾರಣ ಇದು ಒಂದು ಈಸಿ ಆಯಿತು ನನಗೆ. ಹೌದು ಹೌದು. ಈಗ ತರಕಾರಿ ಮಾತ್ರ ಮಾಡುವುದು ಅಥವಾ ಬೇರೆ ನೀವು ಹಣ್ಣುಗಳನ್ನು ಇಂಥದ್ದನ್ನು ಬೆಳೆಸಿ? ಹಣ್ಣುಗಳನ್ನು ಸಹ ನಾನು ಬೆಳೆಸ್ತಾ ಇದ್ದೇನೆ, ಚಿಕ್ಕು ಬೆಳೆಸ್ತೇನೆ. ಚಿಕ್ಕುವಲ್ಲಿ 3-4 ಥರದ್ದು ನನ್ನಲ್ಲಿ ಚಿಕ್ಕು ಇದೆ, ಆಮೇಲೆ ಅಂಜೂರ ಇದೆ, ಪಿಸ್ತವನ್ನು ಈಗ ಇತ್ತೀಚೆಗೆ ತರಿಸಿದ್ದೇನೆ ನಾನು. ಮಾವಿನ 17-18 ವರ್ಷ ಆಯ್ತು ಈಗ ಮಾವಿನ 2 ಗಿಡ ಇದೆ. ಆಲ್ ಸೀಸನ್ ಮ್ಯಾಂಗೋ ಅಂತ ಹೇಳಿಬಿಟ್ಟು 2 ಸತಿ ಹಿಡಿತದೆ. ಆಮೇಲೆ ಇದು ದಾಳಿಂಬೆ ಇದೆ, ದಾಳಿಂಬೆ ಸಹ ಭಾಳ ಚೆನ್ನಾಗಿ ಬಂದಿದೆ ಈ ಸರ್ತಿ. ಇದು ಭಾಳ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಈ ಸರಿ. ಆಮೇಲೆ ಇದು ಪೇರಳೆ ಸಾಗಿ ದೊಡ್ಡದು ಅಂತ ಹೇಳಿದ್ರೆ 450 ಗ್ರಾಮದಕ್ಕಿಂತ ಜಾಸ್ತಿ ಇದೆ ಅಷ್ಟು. ಹೌದು, ಅಂದ್ರೆ ಸಾವಯವದಲ್ಲಿ ಕೂಡ 450 ಗ್ರಾಮ್ ಬರಬಹುದು. ಹೌದು, ಆದ್ರೆ ಮಣ್ಣು ಮಾತ್ರ ಕೆಂಪು ಮಣ್ಣು ನಾನು ಎಲ್ಲೆಲ್ಲಿಂದ ತರ್ತಿದ್ದೆ. ನನಗೆ ಎಲ್ಲಿ ಬಿಲ್ಡಿಂಗ್ ಆಗಿತ್ತಾರೆ ಅವ್ರ ಹತ್ರ ಹೋಗಿ ಒಂದು ಗೋಣಿ 2 ಗೋಣಿ ಕೊಡ್ತೀರಾ ಅಂತ ಹೇಳಿದರೆ ಪಾಪ ಅವರೇ ಕಟ್ಟಿ ಎಲ್ಲ ಕೊಡ್ತಿದ್ರು. ಆ ಕೆಲಸದವರೆಲ್ಲ ಅವ್ರಿಗೆ ಏನಾದರೂ ಕೊಡ್ತಿದ್ದೆ ನಾನು, ವಿಷಯ ಬೇರೆ. ಭಾಳ ಖುಷಿಯಲ್ಲಿ ನಾನು ತಂದು ಅದನ್ನು ಹಾಕುವಾಗ ನಮಗೆ ಹಾಕುವಾಗ ಅದಕ್ಕೆ ಒಂದು ಅದು ಆ ಗಿಡಕ್ಕೆ ಆಗುವಂಥದ್ದು ಖುಷಿ ಇದೆ ಅಲ್ಲ, ಅದು ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ. ಆಮೇಲೆ ಇದು ನಮ್ಮದು ಬಟರ್ ಫ್ರೂಟ್ ಸಹ ನಾನು ಮಾಡಿದ್ದೇನೆ, ಅದು ಫಲ ಬರಲಿಲ್ಲ ಈಗ, ಆದರೆ ಚೆನ್ನಾಗಿ ಅದು ಬಂದಿದೆ. ಆಮೇಲೆ ಪಪ್ಪಾಯಿ ಸಮೇತ ಬೆಳೆಸಿದ್ದೇನೆ, ಮಾಡ ಹಗಲಕಾಯಿ ಮಾಡಿದ್ದೇನೆ. ಅದು ಪಾರಶಾಸ್ತ್ರಿಯವರು ಅದರ ಬಗ್ಗೆ ಒಂದು ಆರ್ಟಿಕಲ್ ಮಾಡಿ ಭಾಳ ಚೆನ್ನಾಗಿ ಬಂತು. ಎಲ್ಲ ಇಡೀ ಔಟ್ ಆಫ್ ಡಿಸ್ಟಿಕ್ಕಿಂದೆಲ್ಲ ಬೇಕಾದಷ್ಟು ಜನ ನನಗೆ ಕಾಲ್ ಮಾಡಿಕೊಂಡು ಇದು ಮಾಡ್ತಿದ್ರು. ನಾನು ಹೇಳ್ತಿದ್ದೆ ಇಂಥ ಕಡೆಯಲ್ಲಿ ಸಿಗ್ತದೆ ಹೋಗಿ ಅಂತೇಳಿ ಭಾಳ ಜನರಿಗೆ. ಅವರು ಸಹ ಅಲ್ಲಿ ಚೆಟ್ಟಲ್ಲಿಂದ ಫಾರ್ಮಿಂದ ಅವರು ಸಹ ಕಾಲ್ ಮಾಡಿದರು, ಸರ್ ನಿಮ್ಮಿಂದಾಗಿ ಭಾಳ ಜನ ಬರ್ತಾ ಇದ್ದಾರೆ ನಮ್ಮ ಒಂದು ಇದಕ್ಕೆ. ಹೌದು, ಮಾಡ ಹಗಲಕಾಯಿ ಭಾಳ ಚೆನ್ನಾಗಿ ಬರ್ತದೆ ಅದು ಅಂತೇಳಿದರೆ ಅವರಿಗೆ ಪರಾಗಸ್ಪರ್ಶ ಮಾತ್ರ ಮಾಡಬೇಕಾಗ್ತದೆ ನಾವು. ಈಗ ವಿದೇಶದ ಯಾವುದಾದ್ರೂ ಕೂಡ ಹಣ್ಣುಗಳನ್ನು ಬೆಳೆಸ್ತೀರಾ? ವಿದೇಶದಿಂದ ಹೇಳಿದರೆ ಅದು ಪಿಸ್ತಾ ಒಂದು, ಅದು ನಮ್ಮ ಇಲ್ಲಿದಲ್ಲ ಹೊರಗಿದ್ದು ಅದೊಂದು ನಾನು ಬೆಳೆಸಿದ್ದೇನೆ. ಆಮೇಲೆ ಇತ್ತೀಚೆಗೆ ನಮ್ಮದೊಂದು ಅದು ಬಳ್ಳಿ ಬಟಾಟೆ ಅಂತೆಲ್ಲ ಇದೆ ಅದು. ಆಮೇಲೆ ಇನ್ನೊಂದು ಬಳ್ಳಿಯಲ್ಲಿ ಆಗುವಂಥದ್ದು ಈ ಮಾಡ ಹಾಗಲಕಾಯಿ ಹಾಗೆ, ಅದು ಈ ಜೀಕುಜ್ಜಿಯಷ್ಟು ಬಳ್ಳಿಯಲ್ಲಿ ಜೀಕುಜ್ಜಿಯಷ್ಟು ದೊಡ್ಡದು ಬರ್ತದೆ ಅದು. ಅದು ಮಾತ್ರ ಇಲ್ಲಿ ಮಲೇಷ್ಯಾದು ಅವರು ಹೇಳಿದರು ಅದು. ಅದು ಬೀಜವನ್ನು ನಾವು ಡೈರೆಕ್ಟ್ ಅದರದ್ದು ಬೀಜ ಸಿಗ್ತದೆ. ಮಾಡ ಹಗಲಕಾಯಿದು ಬೀಜ ಅಲ್ಲ, ಗಡ್ಡೆ ಸಿಗೋದು, ಇದರದ್ದು ಬೀಜ ಸಿಗ್ತದೆ. ಆದರೆ ಅದು ಸಾಧಾರಣ ಈ ಜಾಕ್ ಫ್ರೂಟ್ ಜಾತಿಗೆ ಸೇರಿದೆ ಅಂತಂದ ಹೇಳಿದರು. ಜಾಕ್ ಫ್ರೂಟಲ್ಲಿ ಮರ ಆಗೋದು ಗಿಡ, ಇದು ಬಳ್ಳಿ ಆಗೋದು, ಅದೊಂದು ವಿಶೇಷ ಮಾತ್ರ. ಅದು ನನ್ನ ಹತ್ರ ನಾನು ಮಾಡಿದ್ದೇನೆ, ಈಗಲೇ ಬಳ್ಳಿ ಇದೆ ನನ್ನ ಹತ್ರ, ನಾನು ಕಾಯ್ತಾ ಇದ್ದೇನೆ ಇದು ಯಾವಾಗ ಹಿಡಿತದೆ ನೋಡು ಅಂತ ಹೇಳಿ. ಹಿಡಿದಿದ್ಯಾ? ಇಲ್ಲ, ಈಗ ಹಿಡಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಅದಷ್ಟೇ. ಹೌದು, ಮಾಡಿದ್ದೇನೆ ಅದನ್ನು. ಇದು ನೀವು ತರಕಾರಿ ಮತ್ತು ಹಣ್ಣುಗಳ ಬಗ್ಗೆ ಆಯಿತು. ಇದಲ್ಲದೆ ಬೇರೆ ಯಾವುದಾದ್ರೂ ಕೂಡ ಧಾನ್ಯಗಳ ಕೃಷಿಯನ್ನು ಮಾಡ್ತೀರಾ? ಹೇಗೆ ಧಾನ್ಯಗಳದ್ದು ಮಾಡಿದ್ದೇನೆ ನಾನು, ಹುರುಳಿ ಮಾಡಿದ್ದೇನೆ, ಆಮೇಲೆ ಇದು ಎಂತ ಮುಸುಕಿನ ಜೋಳ ಮಾಡಿದ್ದೇನೆ, ಆಮೇಲೆ ಇದು ಹೆಸರು ಕಾಳು ಮಾಡಿದ್ದೇನೆ, ಅಲಸಂದೆ ಇದರಲ್ಲಿ ಗ್ರೋ ಬ್ಯಾಗಿನಲ್ಲಿ ಹಾಕಿ ಅದು ಸಾಧಾರಣ ಇಷ್ಟೇ ದೊಡ್ಡದಾಗಲ್ಲ, ಸಾಧಾರಣ ಒಂದು ಗೇನಿನಷ್ಟು ಫೀಟ್ ಅಷ್ಟು ಆಗ್ತದೆ, ಅದೆಲ್ಲ ಮಾಡಿ ಸಕ್ಸಸ್ ಆಗಿದೆ. ಹೌದು. ಇದರ ಜೊತೆ ಭತ್ತದ ಕೃಷಿಯನ್ನು ನೀವು ಮಾಡಿದ್ದೀರಿ ಅಂತ ಕೇಳಿದ್ದೇವೆ, ಹೇಗೆ ಇದು ಭತ್ತದ ಕೃಷಿ? ಒಳ್ಳೆ ಪ್ರಶ್ನೆ ಕೇಳಿದಿರಿ ನೀವು. ಭತ್ತ ಅಂತ ಹೇಳಿದರೆ ನಾನು ನಮಗೆ ಚೌತಿ ದಿವಸ ನಾವು ತೆನೆ ಕಟ್ಟುವಂಥ ಒಂದು ಸಂಪ್ರದಾಯ, ಅದು ಮೊದಲ ಕಾಲದಲ್ಲಿ ನಾವು ಮಾರಿಕೊಂಡು ಬಂದಂಥ ಒಂದು ವಿಧಿವಿಧಾನ. ಆವಾಗ ನಾನು ಫಸ್ಟಿಗೆ ಮರಳಿಯಲ್ಲಿ ಮನೆ ಕಟ್ಟಿರುವ ಸಮಯದಲ್ಲಿ ನನ್ನ ಸ್ನೇಹಿತರಿಗೆ ಕಾಲ್ ಮಾಡಿದೆ, ಇಲ್ಲಿ ಎಲ್ಲಿ ತೆನೆ ಸಿಗ್ತದೆ ಅಂತ. ಆವಾಗ ಅವರು ಹೇಳಿದರು ಇಂಥ ಕಡೆಯಲ್ಲಿ ಸಿಗ್ತದೆ, ಬನ್ನಿ ಹೋಗು ಅಂತ. ಅವರು ಬರಲಿಲ್ಲ, ನಾನು ಒಬ್ಬನೇ ಫಸ್ಟಿಗೆ ಹೋದೆ ನಾನು. ಯಾಕಂದೇಳಿದ್ರೆ ಅವರಿಗೆ ತಂದು ಕೊಡುವ ಪಾಪ ಅವರಿಗೆ ಸ್ವಲ್ಪ ಸಮಸ್ಯೆ ಇತ್ತು. ನಾನು ಸರ್ 6 ಗಂಟೆಗೆ ಹೋಗಿದ್ದೇನೆ ಸರ್, ಬೆಳಿಗ್ಗೆ ಸಂಘ ಸಂಸ್ಥೆಯವರು ಇಂಥ ಕಡೆ ಸಿಗ್ತಂತ ಹೇಳಿದರು, ನಾನು ಹೋದೆ 6 ಗಂಟೆಗೆ ಹೋಗಿ. ಯಾಕೆಂದರೆ ಸ್ನಾನ ಗಿನ್ನೆಲ್ಲ ಮಾಡಿ ನಂದು 4:30 ಗಂಟೆಗೆ ನಾನು ಎದ್ದು ಎಲ್ಲ ಕಾರ್ಯಕ್ರಮ ಎಲ್ಲ ಫಸ್ಟ್ ಮಾಡ್ತೇನೆ. 4:30 ಗಂಟೆಗೆ ಎದ್ದಾಯಿತು, ಆಗ ಸ್ವಲ್ಪ ಹುಮ್ಮನ್ಸು ಇರ್ತದೆ ನಮಗೆ ಆ ಸಮಯದ. ಮತ್ತು ಆಫೀಸಿಗೆ ಹೋಗಲ್ಲ, ಅದೊಂದು ರೂಢಿ ಮಾಡಿಕೊಂಡ್ರೆ ಸಮಯ ಪ್ರಜ್ಞೆಯನ್ನು ಪಾಲಿಸಿದಾಗೆ ಆಗ್ತದೆ. ಸಮಯ ಪ್ರಜ್ಞೆ ಇಲ್ಲದರೆ ಯಾರೂ ಮೇಲಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಾನು ಏನು ಮಾಡಿದೆ, ಚೌತಿ ದಿವಸ ಅಷ್ಟು ಬೇಗ ಎದ್ದುಕೊಂಡು ಹೋದೆ. ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬರು ಯಾರು ಇಲ್ಲ, ಗೇಟ್ ಓಪನ್ ಇದೆ, ಕಾಣ್ತಾ ಉಂಟು ಅದು ಭತ್ತದ ರಾಶಿ. ಈಗ ಬರ್ಬೋದು, ಈಗ ಕಾಲ್ ಮಾಡಿದರೆ ಅವರು ಬರಬೇಕು ಬರಬೇಕು ಅಂತ ಹೇಳ್ತಿದ್ದಾರೆ. ಆಯಿತು, ಹಾಗೆ ಕಾದು ಕಾದು ಸರ್ 9:30 ಬಂದ್ರಿ ಇವರು. ಆಮೇಲೆ ಕಾದು ಸಿಕ್ಕಿದೇನು ಒಂದೇ ಒಂದು ತೆನೆ. ಇದನ್ನು ಮನೆಗೆ ತಂದು ಆವಾಗ ಸಾಕು ಸಾಕಾಯಿತು, ಬೇಜಾರಾಯಿತು ನನಗೆ. ಆವಾಗ ನನ್ನ ಶ್ರೀಮತಿಯವರೆಲ್ಲ ಹೇಳಿದೆ, ಇಲ್ಲ ಈ ಬರುವ ವರ್ಷದಿಂದ ನಾವೇ ಪಾಟುಗಳಲ್ಲಿ ಮಾಡಿ ನೋಡಿ ಒಂದು ಪ್ರಯೋಗ ಮಾಡು ಅಂತ ಹೇಳಿಕೊಂಡು ಹಾಗೆ ಪಾಟುಗಳಲ್ಲಿ ಮಾಡಿಬಿಟ್ಟು ಅದು ಆ ವರ್ಷದಲ್ಲಿ ಬನ್ನಿ ತೆನೆ ಸಿಗ್ತು. ನಾನು ಹೇಳಿದೆ ನಮ್ಮ ಮನೆಗೆ ನೀವು ಬನ್ನಿ ನಿಮಗೆ ಕೊಡ್ತೇನೆ ಅಂತ. ತೆನೆ ಕಟ್ಟುವಾಗ ಅದಕ್ಕೆ ಬೇಕಾದ ವಸ್ತುಗಳು ನನಗೆ, ನಾವು ಹಳ್ಳಿಯಲ್ಲಿ ಬಂದವರಲ್ಲ, ಅದರಲ್ಲಿ ತುಂಬ ಥರದ್ದು ಇದೆಲ್ಲ, ದಡ್ಡರದ್ದು ಹಗ್ಗದಲ್ಲಿ ಕಟ್ಟೋದು, ಮಾವಿನ ಎಲೆ, ಆಮೇಲೆ ಹಲಸಿದ ಎಲೆ, ಮತ್ತು ನರಿಕೊಂಬಿದ ಎಲೆ, ನೆಲ್ಲಿಕಾಯಿದು, ಬಿದಿರದು, ಇದನ್ನೆಲ್ಲ ನಾನು ಬೆಳೆಸಿದ್ದೇನೆ. ನನ್ನ ಮನೇಲಿ ಈಗಲೂ ಇದೆ. ನೀವು ಬಂದರೆ ಈಗ ಯಾರು ಬಂದರೂ ತೋರಿಸ್ತೇನೆ ನಾನು. ಹಾಂ, ಅದೆಲ್ಲ ಇದೆ ನನ್ನ ಹತ್ರ. ಹಾಗಿರುವಾಗ ಅವರನ್ನು ಕರೆಸಿಬಿಟ್ಟು ನಾನು ಕೊಟ್ಟೆ. ಹಾಂ, ಅದು ಪ್ರಚಾರ ಆಯಿತು. ವಾಪಸ್ಸು ಅದಕ್ಕಿಂತ ಆರನೇ ವರ್ಷದಲ್ಲಿ ಅವರೇ ಕೇಳ್ತಿದ್ರು ನಿಮ್ಮಲ್ಲಿ ಇದೆ ಅಂತ. ಹಾಗೆ ಈಗಲೂ 2022 ಸಮೇತ ಜನ ಬಂದ್ಕೊಂಡಿದ್ದಾರೆ. ಎಲ್ಲಿವರೆಗೆ ಬರ್ತಂತ ಹೇಳಿದ್ರೆ ದೀಪಾವಳಿಯವರೆಗೆ ಸಹ ತೆನೆ ಇದೆ ಅಂತ. ಈಗಲೂ ಇದೆ ನನ್ನ ಹತ್ರ. ಈಗ ಸಮೇತ ನಾನು ತೆನೆ ಇಟ್ಟಿದ್ದೇನೆ. ಈಗ ಭತ್ತ ತೆನೆಗಾಗಿ ಬೆಳೆಸುವುದು ಅಥವಾ ಊಟಕ್ಕಾಗಿ ಬೆಳೆಸುವಂತ ಒಂದು ಮೇನ್ ಅಂತ ಹೇಳಿದ್ರೆ ತೆನೆಗೋಸ್ಕರ ಮಾಡುದು. ಆಮೇಲೆ ಹೊಸ ಹೊಸ ತಳಿಗಳನ್ನು ಮಾಡು ಅಂತ ಹೇಳಿದ್ರೆ ಅದನ್ನು ನಾನು ಒಂದು ಇಂಟ್ರೊಡ್ಯೂಸ್ ಮಾಡಿದಾಗೆ. ಈಗ ಸರ್ ಬಹಳ ಜನ ಈಗ ಎಷ್ಟೋ ಕಡೆಯಲ್ಲಿ ಕೆಲಸ ಮಾಡುದಿಲ್ಲ, ಎಲ್ಲ ಪೇಟೆಗೆ ಬಂದು ಸೇರ್ತಾರೆ. ಅಂತ ಕೆಲವು ಹಡಿಲು ಬಿದ್ದಂತ ಜಾಗಗಳನ್ನು ನೋಡುವಾಗ ಹೊಟ್ಟೆ ಚುರ್ರು ಅಂತ ಹೇಳ್ತದೆ ನಮ್ಗೆ. ಅಷ್ಟು ಬೇಜಾರಾಗ್ತದೆ. ಯಾಕೆಂದ ಹೇಳಿದ್ರೆ ಈಗ ನಮ್ಮ ಕೃಷಿ ಪ್ರಧಾನವಾದ ದೇಶದಲ್ಲಿ ಕೆಲಸ ಮಾಡದೆ ಖಾಲಿ ಫಾಸ್ಟ್ ಫುಡ್ ಅನ್ನು ತಿಂದವರು ಎಂತೆಂತ ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗ್ತದೆ. ಪ್ರತಿಯೊಬ್ಬರಿಗೆ ಫಾಸ್ಟ್ ಫುಡ್ ತಿಂದು ಎಷ್ಟು ಜನ ತೊಂದರೆಯಲ್ಲಿ ಸಿಕ್ಕಿದ್ದಾರೆ. ಹಾಗೆ ಇವರು ಎಷ್ಟೋ ನಮ್ಮದು ಇಲ್ಲಿ ಆವಾಗ ಕೆಂಪೇಗೌಡರು ಅಂತಿದ್ದರು ಜಂಟಿ ನಿರ್ದೇಶಕರು, ಈಗ ಅವರಿಗೆ ಉಡುಪಿಗೆ ಟ್ರಾನ್ಸ್ಫರ್ ಆಗಿದೆ. ಅವರಿಗೆ ಒಂದ್ಸರಿ ಹೇಳಿದೆ, ಸರ್ ನಾನು ಇಂಥ ಬೆಲೆ ಮಾಡಿದ್ದೇನೆ ಬನ್ನಿ ಸರ್ ಅಂತ ಹೇಳಿಬಿಟ್ಟು ಹೇಳಿದೆ. ಅವರು ಬಂದು ಕೌಂಟ್ ಮಾಡ್ತಾರೆ, 52 ಅದರಲ್ಲಿ ಬ್ರಾಂಚ್ ಬಂದಿದೆ ನನ್ನ. ಹಾಂ, 52 ಬ್ರಾಂಚ್ ಅವರೇ ಸ್ವತಃ ಅವರೇ ಎಣಿಸಿದ್ದಾರೆ. ಖುಷಿಪಟ್ಟರು. ಆಮೇಲೆ ನನಗೆ ಮೂಡಬಿದರಲ್ಲಿ ಫಂಕ್ಷನ್ನಲ್ಲಿ ಒಂದು ಅವರು ಭಾಳ ಸನ್ಮಾನ ಸಹ ಮಾಡಿದರು. ಇದು ಈ ಒಂದು ಕೃಷಿ ಇದಕ್ಕೆ ಅದನ್ನು ನೋಡಿಕೊಂಡು ಎಷ್ಟೋ ಜನ ಅದೇ ನನ್ನಿಂದ ಇದಾಗಿ ಭಾಳ ಜನ ಗದ್ದೆಯನ್ನು ಮಾಡಿದ್ದಾರೆ. ಅದೊಂದು ನನಗೆ ಭಾಳ ಖುಷಿ ತರುವಂಥ ವಿಷಯವಾಗಿದೆ. ಈಗ ನಾವು ತಾರಸಿಯ ಕೃಷಿಯ ಬಗ್ಗೆ ಬರೋದಿದ್ರೆ, ತಾರಸಿಯಲ್ಲಿ ಕೃಷಿ ಮಾಡಬೇಕು ಅಂತ ಒಬ್ಬ ಇದ್ದವನಿಗೆ ಅವು ಮೊದಲು ಏನು ಮಾಡಬೇಕು? ತಾರಸಿಯಲ್ಲಿ ಫಸ್ಟಿಗೆ ಕೃಷಿ ಮಾಡುವವನಿಗೆ ಅವ ಪ್ರತಿಯೊಬ್ಬರು ಕೇಳೋದು ಅದು ಸೋರುದಿಲ್ಲವಾ ಅಂತ ಕೇಳ್ತಾರೆ ಪ್ರಶ್ನೆ. ಅದಕ್ಕೆ ಸೋರದ ಹಾಗೆ ಅವನು ಮಾಡಿಕೊಳ್ಬೇಕು. ನಾನು ಹೇಳಿದರೆ ಮೊದಲೇ ಒಂದು ಪ್ಲ್ಯಾನ್ ಮಾಡಿದ್ದೆ. ಟ್ಯಾರಿಸಿನಲ್ಲಿ ಎಷ್ಟೋ ಜನರು ನಾವು ಹೀಗೆ ಮನೆಗೆ ಹೋದಾಗ ಲೀಕೇಜ್ ನಾವು ಕಣ್ಣು ಮೇಳೆ ಹಾಯಿಸಿದಾಗ ಅದೇನಾದ ಸರ್ ಲೀಕೇಜ್ ಅಂತ, ಅದು ನನಗೆ ಇದಾಗ್ತದೆ. ಓ, ನಾವು ಮನೆ ಕಟ್ಟುವಾಗ ಭಾರಿ ಕೇರ್ಫುಲ್ ಆಗಿ ಕಟ್ಟಬೇಕು ಅಂತ. ಹಾಗೆ ಇಷ್ಟರ ತನಕ ಏನಾಗಲಿಲ್ಲ. ಮತ್ತು ನಾವು ಜಾಯಿಂಟ್ ಮಾಡಿದಲ್ಲಿ ಅದು ಒಬ್ಬರು ಮನೆ ಕಟ್ಟುವ ಇಂಜಿನಿಯರೇ ಹೇಳಿದ್ದಾರೆ, ಅವರು ಫೇಮಸ್ ಇಂಜಿನಿಯರ್ ಗೋಪಾಲಕೃಷ್ಣ ಭಟ್ ಅಂತ, ಅವರು ನಮ್ಮ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ ಜಿಲ್ಲಾ ಪಂಚಾಯತ್ನಲ್ಲಿದ್ದರು ತೀರ್ಕೊಂಡಿದ್ದಾರೆ. ಅವರೇ ಹೇಳ್ತಿದ್ರು, ಗೌಡ್ರೆ ನಾನು ಸ್ವತಃ ಇಂಜಿನಿಯರಿಗೆ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ಅದು ನಾವು ಜಾಯಿಂಟ್ ಮಾಡಿ ಹೊಸ ಮನೆ ಮತ್ತು ಹಳೆ ಮನೆ ಎರಡು ಜಾಯಿಂಟ್ ಆದಲ್ಲಿ ಲೀಕೇಜ್ ಬಂದೇ ಬರ್ತದೆ, ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನ ಮನೆಯಲ್ಲಿ ಸೋರ್ತದೆ ಅಂತ ಹೇಳಿದರು. ಅದಕ್ಕೆ ನಾನೇನು ಮಾಡಿ ಅಂತ ಹೇಳಿದರೆ, ಒಂದು ಎರಡು ಜನ ಇಂಜಿನಿಯರ್ ಅವರಿವರನ್ನು ಕರೆಸಿಬಿಟ್ಟು ಕಾಂಟ್ರಾಕ್ಟರ್ನೆಲ್ಲ ಒಂದು ಇದು ಮಾಡಿದ್ದೆ ನಾನು. ಇದಕ್ಕೆ ಏನು ಮಾಡೋದು ಪರಿಹಾರ ಅಂತ ಹೇಳಿಕೊಂಡು ಫಸ್ಟಿಗೆ ನನ್ನದು ಗೋಡೆಯಲ್ಲಿ ಸೋರಿತ್ತು, ಇಲ್ಲಂತಲ್ಲ, ಆದರೆ ಈ ಜಾಗ ನಾನು ಎಲ್ಲಿ ಕೃಷಿ ಮಾಡಿದ್ದೇನೆ ಆ ಜಾಗೆಯಲ್ಲಿ ಸೋರಲಿಲ್ಲ ಇಷ್ಟರ ತನಕ. ಆಮೇಲೆ ಅವರಿಗೆ ಕೆಲವರಿಗೆ ಹತ್ತಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಈಗ ನನ್ನ ಮನೆಯಲ್ಲಿ 41 ಸ್ಟೆಪ್ ಇದೆ, ನಾನು ಈಸಿಯಾಗಿ ಈಗ ಮೊನ್ನೆ ಸಾಧಾರಣ ಒಂದು 1,000 ಮೆಟ್ಟಲಾಗಿರ್ಬೋದು ನನ್ನದು, ಮೇಲೆ ಕೆಳಗೆ ಹತ್ತಿಕೊಂಡಿರ್ತಾರೆ. ಫುಲ್ಲು ಒಂದು ಕೃಷಿ ಇದು ಮಾಡುವ ಅಂತ ಹೇಳಿಕೊಂಡು ಬಂದವರಿಗೆಲ್ಲ ಏನು ಈಗ ಕಡಿಮೆ ಮಾಡಿದ್ರೆ ಅಂತ ಹೇಳಿದರು. ಹಾಗೆ ಒಂದು ದಿವಸ ರಜೆ ಮಾಡಿ ಮೊನ್ನೆ ಇತ್ತೀಚೆಗೆ ನಾನು ಫುಲ್ಲು ಅದೇ ಮೇಲೆ ಕೆಳಗೆ ಹೋಗುದು, ಆ ಮಣ್ಣು ತರೋದು, ಗೊಬ್ಬರ ತರೋದು, ವಾಪಸ್ಸು ಅದನ್ನು ಕೆಳಗೆ ಬೇಡದನ್ನು ಕೆಳಗೆ ಶಿಫ್ಟ್ ಮಾಡೋದು, ಇದೆಲ್ಲ ಇದೆ. ಕಷ್ಟ ಇದೆ, ಹೇಳಿದಷ್ಟು ಸುಲಭ ಅಲ್ಲ. ಕೃಷಿ ಅಂತ ಹೇಳಿದರೆ ತಪಸ್ಸು. ಇದು ಕೃಷಿಕರಿಗೆ ನಾನು ಹೇಳುವಂಥ ಒಂದು ಮೆಸೇಜ್. ಕೃಷಿ ಅಂತ ಹೇಳಿದರೆ ತಪಸ್ಸು. ಹೇಳಿದಷ್ಟು ಸುಲಭ ಇಲ್ಲ ಕೃಷಿ. ಅದು ಕೆಲವರಿಗೆ ಅದು ನಾನು ಹಠ ಮಾಡಿದರೆ ಖಂಡಿತ ಸಾಧಿಸಬಹುದು. ಸರಿ, ಹಾಂ, ಇದು ನಾನು ಹಠ ಮಾಡಿದ ಕಾರಣ ಇದು ಇಷ್ಟು ಫೇಮಸ್ ಆಗಲಿಕ್ಕೆ ಕಾರಣ ಆಯಿತು. ಈಗ ತಾರಸಿಯಲ್ಲಿ ಕೃಷಿ ಮಾಡುವಾಗ ಮೊದಲಿಗೆ ಸೋರದ ಹಾಗೆ ನೋಡಿಕೊಳ್ಳಬೇಕು. ಎರಡನೇದಾಗಿ ಅವರು ಮಣ್ಣು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಒಳ್ಳೆ ಎಲ್ಲಿ ಮಣ್ಣಿದೆ, ಕೆಂಪು ಮಣ್ಣಿದೆ, ಅದನ್ನು ತರಬೇಕಾಗ್ತದೆ. ಬೇಕಾದರೆ ಅವರಿಗೆ ಎಲ್ಲಿ ಸೊಪ್ಪು ಇದೆ, ಒಳ್ಳೊಳ್ಳೆ ಸೊಪ್ಪು ಅಂತಂದು ಸಣ್ಣ ಅದನ್ನು ಇದು ಏಕೆಂದ ಹೇಳಿದರೆ ಒಂದು ಗ್ರೋ ಬ್ಯಾಗ್ನಲ್ಲಿ ಅದು ಅದಕ್ಕೆ ತೂತಾಗಬಾರ್ದು ನೋಡಿ. ಆಲ್ರೆಡಿ ಅದರಲ್ಲಿ ಸಾಧಾರಣ ಒಂದು ಗ್ರೋ ಬ್ಯಾಗಿನಲ್ಲಿ 32 ಕಣ್ಣು ಇರ್ತದೆ, ತೂತ ಇರ್ತದೆ. ಅದು ಬಿಟ್ಟು ಎಕ್ಸ್ಟ್ರಾ ಇದಕ್ಕೆ ಈ ಮುಳ್ಳು ಗಿಳ್ಳು ಅದು ಇದು ತಾಗಿದರೆ ಅದು ಹೋಗ್ತದೆ ನೋಡಿ. ಈಗ ನಾವು ಹಾಕಿದ ಗೊಬ್ಬರ ಎಲ್ಲ ಅದು ನೀರಾಗಿ ಹೋದಾಗ ಅದು ಸೋರಿ ಆಗ್ತದೆ, ಆಗ ಇದಕ್ಕೆ ಫುಡ್ ಸಿಗುವುದಿಲ್ಲ ಯಾವುದು ನಮ್ಮ ಈ ನಟ್ಟ ಗಿಡಗಳಿಗೆಲ್ಲ. ಅದಕ್ಕೆ ಏನು ಮಾಡಬೇಕಂತ ಹೇಳಿದರೆ ಆದಷ್ಟು ಸಣ್ಣದಲ್ಲಿ ಫಸ್ಟಿಗೆ ನಾವು ಅದಕ್ಕೆ ಗೊಬ್ಬರವನ್ನು ಮೊದಲೇ ಕೊಟ್ಟಿರಬೇಕು. ಅದು ಹೇಗೆ ಅಂತ ಹೇಳಿದರೆ ನಾನು ಮಾಡಿದ ಕೃಷಿಯ ಪದ್ಧತಿಯನ್ನು ಹೇಳ್ತಾ ಇದ್ದೇನೆ. ಫಸ್ಟಿಗೆ ನಾನು ಗ್ರೋ ಬ್ಯಾಗನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಡಚಿಕೊಳ್ತೇನೆ. ಆಮೇಲೆ ಮಣ್ಣು ಹಾಕ್ತೇನೆ, ಒಳ್ಳೆ ಅದಕ್ಕೆ ಹೊಯ್ಗೆ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ, ಯಾಕೆಂದ ಹೇಳಿದರೆ ಕೆಲವು ಸ್ವಲ್ಪ ಅಂಟುತ್ತದೆ ಮಣ್ಣು, ಅದು ಸ್ವಲ್ಪ ಇದು ಹಾಕಿದ ಕೂಡಲೇ ಸ್ವಲ್ಪ ಲೂಸ್ ಆಗ್ತದೆ, ಯಾವುದು ಮರಳು ಹಾಕಿದ ಕೂಡಲೇ. ಅದರ ಮೇಲೆ ತೆಂಗಿನ ಚೊಪ್ಪನ್ನು ಇರ್ತೇನೆ, ದೋಣಿ ಹಾಗೆ ಇರ್ತದೆ ಅದು, ಹೀಗೆ ನಾವು ಹೀಗೆ ಮಾಡಿರ್ತೇವೆ. ಅದರ ತುದಿಯನ್ನು ಕಟ್ ಮಾಡಬೇಕು, ಅದು ಶಾರ್ಪ್ ಇರ್ತದೆ ಇನ್ನೊಂದು ತುದಿಯಲ್ಲಿ, ಅದು ಕಟ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಚೆನ್ನಾಗಿಟ್ಟು ಅದರ ಮೇಲೆ ನಾವು ಮಣ್ಣು, ಆಮೇಲೆ ನಮ್ಮ ಸೊಪ್ಪಿಡು ತರಗಳು ಅಂತ ಹೇಳ್ತೇವಲ್ಲ ಅದು, ಆಮೇಲೆ ಸೆಗಣಿಯ ಇದನ್ನು ಒಣಗಿಸಿದ ಇದನ್ನು ಹುಡಿ ಮಾಡಿ ಹಾಕಿದ ಅದು ಹಾಕಿಬಿಟ್ಟು, ಆಮೇಲೆ ಕೋಕಬಿಟ್ಟು ಹಾಕ್ತೇನೆ. ನಾನು ಕೋಕಬಿಟ್ಟು ತರೋದಿಲ್ಲ, ಯಾಕೆಂದರೆ ನಾನು ತೆಂಗಿನ ಸೊಪ್ಪನ್ನು ಚಿಕ್ಕ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಹಾಕಿರ್ತೇನೆ. ಅದು ಕೋಕಬಿಟ್ಟಿಗಿಂತ ಇದು ಬೆಸ್ಟ್ ಕಾಣ್ತದೆ. ಇದು ಯಾವ ಉದ್ದೇಶಕ್ಕಿಂತ ಹೇಳಿದರೆ, ಒಂದು ನೀವು ಎಲ್ಲಿಯಾದರೂ ಒಂದು ಇವತ್ತು ನಾಳೆ ಆಗಿ ಯಾರ್ದಾದ್ರೂ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಆದರೆ ನೀವು, ಆವಾಗ ನಿಮಗೆ ಏನು ಮಾಡೋದಪ್ಪ ಇದು ಈ ಗಿಡಗಳನ್ನು ನೀರು ಹಾಕೋರಿಲ್ಲ ಅಂತ ನಿಮಗೆ ಪ್ರಶ್ನೆ ಒಂದು ಕಾಡುತ್ತದೆ. ಅಯ್ಯೋ ದೇವರೇ, ನಾನು ಇಷ್ಟು ಕಷ್ಟ ಬಂದು ಈ ಗಿಡಗಳೆಲ್ಲ ನಾನು ಬರುವಾಗ ಬಾಡಿ ಹೋದರೆ ಅಂತ ಹೇಳಿ. ಅದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದರೆ, ಈ ತೆಂಗಿನ ಸಿಪ್ಪನ್ನಿಟ್ಟರೆ ನಿಮಗೆ ಒಂದು ದಿವಸದ ಮಟ್ಟಿಗೆ ಎರಡು ದಿವಸದ ಮಟ್ಟಿಗೆ ಏನು ತೊಂದರೆ, ಯಾಕೆಂದ ಹೇಳಿದರೆ ಸಾಧಾರಣ ಒಂದು ಎರಡು ಗ್ಲಾಸಿನಷ್ಟು ತೇವಾಂಶದಲ್ಲಿ ಉಳಿತದೆ. ಇದು ಅವರಿಗೆ ಈ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಅದು 100 to 100 ಬೇಕಾದರೆ ನೀವು ಎಲ್ಲಿಯಾದರೂ ಒಂದು ಫಸ್ಟಿಗೆ ಒಂದು ಬಕೆಟ್ನಲ್ಲಿ ಹಾಕಿ ಅದರ ಪ್ರಯೋಗ ಮಾಡಬಹುದು, ಅಷ್ಟು ಉಳಿತದೆ. ಆವಾಗ ನೀವು ಯಾವ ಊರಿಗೆ ಹೋಗಿ ಬಂದರೂ ನಡೀತದೆ, ಅಷ್ಟು ಸಾಯುವುದಿಲ್ಲ. ಆಮೇಲೆ ಅದನ್ನು ಫುಶ್ ಒಳ್ಳೆ ಒಟ್ಟು ಒತ್ತಬೇಕು. ಈ ಇದೆಲ್ಲ ಗ್ರೋ ಬ್ಯಾಗಿನಲ್ಲಿ ಹಾಕಿದ್ದನ್ನು ಚೆಂದಾಗಿ ನಿಮಗೆ ತುಂಬ ಕೈ ಇದಾಗುವಾಗ ಅಷ್ಟು ಹಾಗೆಲ್ಲ ಒಡೆದೋಗ್ತದೆ ಬ್ಯಾಗ್. ಸಾಧಾರಣ ಇದು ಮಾಡಿದ ಹೀಗೆ ಫೌಂಡೇಶನ್ ಹಾಕಬೇಕು. ಹಾಕಿದ ನಂತರ ವಾಪಸ್ ನೀವು ಈ ಮಣ್ಣು ಮರಳು ಆಮೇಲೆ ಕೋಕಪಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚೂರು ಗೊಬ್ಬರ ಈ ಬೂದಿಯೆಲ್ಲ ಹಾಕಬಾರ್ದು ಸಡನ್, ಯಾಕೆಂದರೆ ಸ್ಟಾರ್ಟಿಂಗ್ ರೂಟು ಮದರ್ ರೂಟು ಅದಕ್ಕೆ ಡ್ಯಾಮೇಜ್ ಆಗ್ತದೆ, ಅದು ಕರೆಂಚಿ ಹೋಗ್ತದೆ, ಮತ್ತೆ ವಾಪಸ್ಸು ಹೊಸತ್ತು ಬರುವಾಗ ಕಷ್ಟ ಆಗ್ತದೆ. ಅದಕ್ಕೆ ಜಾಗೃತಿಯಲ್ಲಿ ಆದಷ್ಟು ಗಿಡಗಳನ್ನು ನಡುವಾಗ ಸಮೇತ ಭಾರಿ ಜಾಗ್ರತೆಯಲ್ಲಿ ನಟ್ಟು ಮೆಲ್ಲಗೆ ಪುಷ್ ಮಾಡಬೇಕು ಕೈಯಲ್ಲಿ ಹೀಗೆ ಒತ್ತಿ, ಯಾಕೆಂದರೆ ಆ ಗಿಡ ಬೀಳದ ರೀತಿಯಲ್ಲಿ. ಮತ್ತು ನಾವು ನಮ್ಮ ಸೊಪ್ಪುಗಳನ್ನು ಇಟ್ಟುಕೊಂಡು ಅದಕ್ಕೆ ಇದು ಮಾಡಿ ನಿಧಾನ ನೀರು ಹೊಯ್ದುಕೊಂಡು ನೋಡ್ತಾ ಇರಬೇಕು. ಒಂದು ಸಾರಿ ನಟ್ಟು ಅದು ಅದರ ಪಾಡಿಗೆ ನೀವು ಹೋದರೆ ಖಂಡಿತ ಆಗೋದಿಲ್ಲ, ಯಾಕೆಂದರೆ ಒಂದು ಪ್ರತಿ ಒಂದು ಮನೆಯವರಿಗೆ ಗೊತ್ತಿರ್ತದೆ ಮಕ್ಕಳನ್ನು ಹೇಗೆ ಸಾಕಬೇಕು ಅಂತ. ಅದೇ ರೀತಿ ಗಿಡಗಳನ್ನು ನಾವು ಸಾಕಿದರೆ ಖಂಡಿತವಾಗಿಯೂ ನಾನು ಆಗಲೇ ಹೇಳಿದ ಹಾಗೆ ಕೃಷಿ ಅಂತ ಹೇಳಿದರೆ ತಪಸ್ಸು, ಆ ತಪಸ್ಸು ಫಲಿಸ್ತದೆ ನಮಗೆ, ದೇವರು ಪ್ರತ್ಯಕ್ಷ ಆಗ್ತಾನೆ. ಈಗ ದಿನ ಇದನ್ನು ನೋಡ್ತಾ ಇರಬೇಕು ಅಂತ ಹೇಳಿದ್ರಿ, ಇದಕ್ಕೆ ಗೊಬ್ಬರ ಆಮೇಲೆ ಕೊಡುವಂಥ ಅಗತ್ಯ ಇರುವುದಿಲ್ವ? ಹೇಗೆ ಕೊಡಬೇಕಾಗ್ತದೆ, ಅದು ಕಾಯಿ ಬರುವಾಗ ಕೊಡಬೇಕಾಗ್ತದೆ. ನಾನೊಂದು ಹೇಳಿದರೆ ಜಾಸ್ತಿಯಾಗಿ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಅಲ್ಲಿ ದನ ಸಾಕ್ತಾ ಇದ್ದಾರೆ, ಅಲ್ಲಿಂದ ಇದು ಸೆಗಿನ ತಂದು ಬಿಟ್ಟು ಅದನ್ನೊಂದು ಡ್ರಮ್ಮಿನಲ್ಲಿ ಹಾಕಿ ನೀರು ಮಾಡಿ ತೆಳ್ಳಗೆ ಮಾಡಬೇಕಾಗ್ತದೆ. ದಪ್ಪ ಮಾಡಿದ ಕೂಡಲೇ ಅಲ್ಲಿ ಅದು ಬಿಸಿಲಿಗೆ ಒಣಗಿದರೆ ಒಳ್ಳೆ ಸಿಮೆಂಟ್ ಹಾಕಿದಾಗೆ ಆಗ್ತದೆ. ಅದಕ್ಕೆ ತೆಳ್ಳಗೆ ನೀರು ಮಾಡಿ ಪ್ರತಿ ಒಂದು ಗಿಡಕ್ಕೆ ಹೊಯ್ತಾ ಇರ್ತೇನೆ, ಈಗಲೂ ಹೊಯ್ತಾ ಇರ್ತೇನೆ. ಅದು ಸುಮಾರು ಎಷ್ಟು ಸಲ ಕೊಡಬೇಕಾಗ್ತದೆ? ಇದು ನಾನು ಸಾಧಾರಣ ವಾರಕ್ಕೆ ಒಂದು ಸರಿ ಕೊಡ್ತೇನೆ, ನಾನು ಸ್ವಲ್ಪ ಸ್ವಲ್ಪ ಒಂದೊಂದು ಗ್ಲಾಸಿನಷ್ಟು ಹೊಯ್ತಾ ಇರ್ತೇನೆ. ತುಂಬ ಅದು ಗೊತ್ತಾಗ್ತದೆ ನಮಗೆ ನೋಡುವಾಗಲೇ, ಅದಕ್ಕೆ ಇದು ತಗೊಳ್ತದೆ ಇಲ್ವ ಅಂತ ಚಿಗುರು ಬರುವಾಗ ಖುಷಿ ಆಗ್ತದೆ. ಹೌದೌದು, ಅದು ಸರಿ. ಅದು ಬರೀ ಸೆಗಣಿಯನ್ನ ಮಾತ್ರ ಕೊಡುವಂಥದ್ದು, ಬೇರೆ ಏನಾದರೂ ಕೂಡ ಗೊಬ್ಬರ ಬೇರೆ ಅಂತ ಹೇಳಿದ್ರೆ ನಾನು ಈ ಸೊಪ್ಪುಗಳನ್ನು ಅದಕ್ಕೆ ಹಾಕಿರ್ತೇನೆ, ಅದರಲ್ಲಿ ಸಮೇತ ಈ ರಸ ಬಂದಿರ್ತದೆ. ಅದು ನಾವು ಈ ಮೊದಲೆಲ್ಲ ನಮಗೆ ಈ ಇದು ಎಂಥದ್ದು ಮಾದರಿ ಬಳ್ಳಿ ಅಂತ ಅದರದ್ದು ಎಲೆ ತುಂಬ ಇದು, ಮತ್ತು ಈಟಿನ ಸೊಪ್ಪು ಅಂತ ನಾನು ನಮ್ಮ ಏರಿಯಾದಲ್ಲಿ ಹೈಯೆಸ್ಟ್ ಬೆಳೆಸ್ತಾರೆ ಅಲ್ಲೆಲ್ಲ, ಅಲ್ಲೆಲ್ಲ ಹೋಗಿ ತರ್ತೇನೆ. ಈಟಿನ ಸೊಪ್ಪಿಗೆ ಇರುವಷ್ಟು ಒಂದು ಪವರು ಯಾವುದಕ್ಕಿಲ್ಲ ನಿಮ್ಮ, ಅಷ್ಟು ಚೆನ್ನಾಗಿ ಬರ್ತದೆ, ನೀವು ಯಾರು ಸಹ ನೋಡಿಕೊಳ್ಬೋದು. ಆ ಸೊಪ್ಪನ್ನು ಹಾಕಬೇಕಾಗ್ತದೆ, ಹಾಕಬೇಕಾದ್ರೆ ಸಣ್ಣದು ಮಾಡಿ ಹಾಕಬೇಕು, ನಾವು ಕತ್ತಿಯಲ್ಲಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡಿ ಹಾಕಬೇಕಾಗ್ತದೆ. ನೀರನ್ನು ಪ್ರತಿ ದಿವಸ ಕೊಡಬೇಕಾಗ್ತದೆ? ನೀರನ್ನು ಒಂದು ಹೊತ್ತು ಕೊಟ್ಟರೆ ಸಾಕಾಗ್ತದೆ, ಯಾವಾಗಾದ್ರೂ ಮಧ್ಯಾಹ್ನ ಕೆಲವರು ಬೆಳಿಗ್ಗೆಯಿಂದ ಕೊಡ್ತೇವೆ, ಕೆಲವು ಸಂಜೆ ಆಗುವ ಕೊಡೋದು, ಹಾಗೆ ತುಂಬ ಕೊಡಬೇಕಾಗಿಲ್ಲ ನೀರು, ಯಾಕಂತ ಹೇಳಿದ್ರೆ ಆಲ್ರೆಡಿ ತೇವಾಂಶ ಇರ್ತದೆ ಅದರಲ್ಲಿ. ನೀವು ಆಲ್ರೆಡಿ ಅದರಲ್ಲಿ ಕೋಕೋಪಿಟ್ನ ಹಾಕಿದಂತೆ. ಈಗ ನೀರನ್ನ ನೀವು ಕೈಯಲ್ಲೇ ಕೊಡುವಂಥದ್ದು ಅಥವಾ ಅದಕ್ಕೇನಾದ್ರೂ ಕೂಡ ಬೇರೆ ವ್ಯವಸ್ಥೆ ಏನಾದರೂ? ಇಲ್ಲ, ನಾನು ಪೈಪಿನಲ್ಲಿ ಕೊಡ್ತಾ ಇದ್ದೇನೆ. ಪೈಪಲ್ಲಿ? ಹೌದು, ಪೈಪಿನಲ್ಲಿ ಕೊಟ್ಟುಕೊಂಡು ಅದಕ್ಕೆ, ಯಾಕಂದೇಳಿದ್ರೆ ಕೆಲವು ಸರ್ತಿ ಅದು ಅಲ್ಲಿ ನಮ್ಮ ಇದು ಮಣ್ಣು ಜಂಪ್ ಆಗ್ತದಲ್ಲ, ಅದಕ್ಕೆ ಹೀಗೆ ರೌಂಡಿಗೆ ಅದು ಬರುವ ಹಾಗೆ ಸ್ಪ್ರೇ ಮಾಡಿದರೆ ಅದೇನು ಒಳ್ಳೆಯದಾಗ್ತದೆ. ಮತ್ತು ಗಿಡಗಳಿಗೆ ಮೇಲಿಂದಲೇ ಇದು ಮಾಡಿದರೆ ಕೆಲವು ಅದರಲ್ಲಿ ಈ ಇರುವೆಗಳು ಇರ್ತವೆ, ಅದು ಹಾರಿ ಹೋಗ್ತದೆ ಆ ಪೋರ್ಸಿಗೆ. ಅದು ಎಷ್ಟೋ ಜನರು ಕೇಳ್ತಾರೆ ಈ ಇರುವೆ ಬರ್ತದಲ್ಲ ಎಂತ ಮಾಡುವಂತ, ಅದಕ್ಕೆ ಗನ್ ಸ್ಪ್ರೇ ಥರ ಮಾಡಬೇಕಾಗ್ತದೆ ಸ್ಪೋರ್ಟ್ಸ್ನಲ್ಲಿ, ಆಗ ಅದು ಮೊಟ್ಟೆ ಗಿಟ್ಟೆ ಎಲ್ಲ ಹೊರಟು ಹೋಗ್ತದೆ. ಹೌದು, ಅಷ್ಟು. ಇದಕ್ಕೆ ಯಾವುದಾದ್ರೂ ಕೀಟ ಅಥವಾ ಬಾಧೆಗಳು ಏನಾದರೂ ಬರುವುದಿಲ್ಲವೋ? ಅದು ಬಂದೇ ಬರ್ತದೆ, ಅದು ಯಾರು ಎಲ್ಲಿ ಅಂತ ಕೃಷಿ ಮಾಡಿದರೂ ಆ ಕೀಟಗಳ ಅದು ಬಂದೇ ಬರ್ತದೆ. ಯಾಕೆಂದ ಹೇಳಿದರೆ ಈಗ ಮನೆಯಲ್ಲಿ ಆಸ್ತಿ ಮಾಡಿದರೆ ಅದಕ್ಕೆ ಜನ ಕಾಯ್ತಾ ಇರ್ತಾರೆ ಯಾವ ಹಾಗೆ ಇದು ಸಹ ಅದಕ್ಕೆ ಜನ ಆಲ್ರೆಡಿ ಈಗ ದುಂಬಿಗಳು ಬರ್ತವೆ. ಈಗ ನಾವು ಹೂ ಬೆಳೆಸಿದ ಕೂಡಲೇ ಮಕರಂದ ಇರಲು ಜೇನು ಹುಳಗಳು ಬರ್ತವೆ, ಚಿಟ್ಟೆಗಳು ಬರ್ತವೆ, ಹಾಗೆ ಇದು ಕೀಟಗಳು ಇದಕ್ಕೆ ಫುಡ್ ಬೇಕಾಗ್ತದಲ್ಲ ಅವರಿಗೆ. ಅದಕ್ಕೆ ಸಹ ಅದು ಸಹ ಒಂದು ಜೀವಿಯಿಂದಾದ ಮೇಲೆ ಆ ಜೀವಿಯ ಬದುಕಲಿಕ್ಕೆ ಸಹ ಬೇಕಾಗ್ತದಲ್ಲ, ಆದರೆ ನಾವು ಅದು ಬಾರದಾಗೆ ನೋಡಿಕೊಳ್ಳೋದು ನಮ್ಮ ಕೆಲಸ. ನೀವು ಹೇಗೆ ಮಾಡ್ತೀರಿ? ನಾನು ಹೇಳಿದರೆ ಜಾಸ್ತಿಯಾಗಿ ಎಲ್ಲ ಗಿಡಗಳನ್ನು ಒಂದು ಸಾರಿ ಸುತ್ತಾಕ್ತೇನೆ, ಎರಡು ಹೊತ್ತು, ಸಂಜೆ ಒಂದು ಬೆಳಿಗ್ಗೆ. ಬೆಳಿಗ್ಗೆ ನಾವು ಹೂ ಕೊಯ್ಯುವಾಗ ಅದನ್ನು ಒಂದು ರೌಂಡ್ ಹಾಕಿ ಹಾಕ್ತೇನೆ, ಯಾಕಂದರೆ ಗೊತ್ತಾಗ್ತದೆ ನನಗೆ. ಎರಡನೇದಾಗಿ ನಾನು ಈ ಹುಳಗಳಿಗಿದೆಯಲ್ಲ, ಇದು ಇರುವೆ ಇದೆಯಲ್ಲ, ಅದಕ್ಕೆ ಲಕ್ಷ್ಮಣ ರೇಖೆ ಹಾಕ್ತೇನೆ, ಅದರಲ್ಲಿ ಸತ್ತೋಗ್ತದೆ ಲಕ್ಷ್ಮಣ ರೇಖೆಯಲ್ಲಿ. ಮತ್ತು ನಾವು ಈ ಕಹಿಬೇವಿನ ಇದು ಮಾಡಿ ಇಟ್ಟಿರ್ತೇನೆ, ಅದಕ್ಕೆ ಇದು ಗೋಮೂತ್ರ ಹಾಕಿ ಒಂಚೂರು ಈ ನಮ್ಮ ಕಸ್ತೂರಿ ಬಾರ್ ಸೋಪು ಆ ನೀರು ಅದಕ್ಕೆ ಮಿಕ್ಸಿ ಮಾಡಿಕೊಂಡು ಸ್ಪ್ರೇ ಮಾಡಿದರೆ ಅದು ಇದಾಗ್ತದೆ, ಯಾಕಂದರೆ ತಡಿಲಿಕ್ಕೆ ಆಗೋದಿಲ್ಲ. ಎಂಥದ್ದು ಖಾರ ಇರ್ತದೆ, ಖಾರ ಅಂತ ಹೇಳಿದರೆ ಸುಣ್ಣದ ಅಂಶ ಇರ್ಬೋದೇನು, ಅದು ಇದಕ್ಕೆ ಕೀಟಗಳಿಗೆ ನಾವು ಹಾಕಿದ ಕೂಡಲೇ ಅದು ಅಲ್ಲಿ ಪಲ್ಟಿ ಹೊಡಲಿಕ್ಕೆ ಶುರು ಮಾಡ್ತೇವೆ. ಹಾಂ, ಅದನ್ನು ಅದರಿಂದ ನಿಯಂತ್ರಿಸಬಹುದು. ಮತ್ತು ನಾನು ಬೇರೆ ಯಾವುದು ಕೆಮಿಕಲ್ಸ್ ತಂದು ಅದನ್ನು ಇಷ್ಟರ ತನಕ ಈ ನನ್ನೊಂದು 22 ವರ್ಷದ ಜರ್ನಿಯಲ್ಲಿ ಮಾಡಲಿಲ್ಲ. ಹೌದು. ಅದಾದ ಮೇಲೆ ಈಗ ಕೀಟಗಳ ಬಾಧೆಗೆ ನೀವು ನಿಮ್ಮದೇ ಆದಂತಹ ಒಂದು ಇದನ್ನು ತಡೆಗಳಿದ್ದೀರಿ. ಚಿಕ್ಕ ಚಿಕ್ಕ ಗಿಡಗಳನ್ನ ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸುವುದು, ದೊಡ್ಡದಾಗಿ ಈಗ ನೀವು ಜಾಕ್ ಫ್ರೂಟ್ ಇಂಥದ್ದೆಲ್ಲ ಇಂಥದನ್ನೆಲ್ಲ ನಾನು ಬೆಳೆಸೋದು ದೊಡ್ಡ ಡ್ರಮ್ ತರ ನಾನು ತಗೊಳ್ತೇನೆ. ಅದು ನಮ್ಮ ನಾನು ಹೇಳಿದ್ರೆ ಇಲ್ಲಿ ಪ್ಲಾಸ್ಟಿಕ್ ಅಂಗಡಿಗೆ ಹೋಗಿ ಅಲ್ಲಿ ತುಂಬಾ ಕಾಸ್ಟ್ಲಿ ಅಂದ್ರೆ ವಸ್ತು ಅದು ಬೇರೆ, ಅದಕ್ಕಿಂತ ನಾನು ಗುಜರಿ ಅಂಗಡಿಯಿಂದ ತುಂಬಾ ಜನ ಕೇಳಿದವರು ಇದು ಎಲ್ಲಿ ಸಿಗ್ತದೆ ಮಾರಾಟ ನಿಮಗೆ, ನಾನು ಹೇಳಿದೆ ಗುಜರಿ ಅಂಗಡಿಯವರಲ್ಲಿ ಹೇಳಿಟ್ಟಿದ್ರೆ ಅವ್ರು ಕೊಡ್ತಾರೆ ಕಡಿಮೆಗೆ, ಒಂದು ಈಗ 150 ರೂಪಾಯಿ ಹಾಗೆ ನಾನು ಡ್ರಮ್ಸ್ ತಂದಿದ್ದೇನೆ, ಸುಮಾರು 15 ಡ್ರಮ್ಸ್ ತಂದರೆ 15 ಡ್ರಮ್ನಲ್ಲಿ ಬೇರೆ ಬೇರೆ ಬೇರೆ ಥರದ್ದು ಇದನ್ನು ಹಾಕಿದೆ ನಾನು, ಫ್ರೂಟ್ಸ್ಗಳನ್ನೆಲ್ಲ. ಅದೇ ನೀವು ಅಲ್ಲಿಂದ ತರೋದಿದ್ದರೆ 600-700 ರೂಪಾಯಿ ಕೊಡಬೇಕಾಗ್ತದೆ ಎಲ್ಲಿ ಹಾಗೆ. ಅದಕ್ಕೆ ಏಕೆಂದ ಹೇಳಿದರೆ ಇದು ನಮ್ಮ ಸ್ವಂತಕ್ಕೆ ಮಾಡುವಂಥ ಕೃಷಿಯಾದ ಕಾರಣ, ಇದು ಕಾಮರ್ಸಲ್ಲಿ ಮಾಡೋದಿದ್ದರೆ ಅದು ಹೇಗೂ ಅಂದರೆ ಅವ ಅಲ್ಲಿ ನರ್ಸರಿಯಲ್ಲಿ ಹೇಳಿದ ರೇಟಿಗೆ ಕೊಟ್ಟು ಅವ್ನು ತಗೊಂಡೋಗ್ತಾನೆ, ಯಾಕೆಂದ ಹೇಳಿದರೆ ಅವನಿಗೆ ಒಂದು ಸರಿಗೆ ಬೇಕಾಗ್ತದೆ ಅಷ್ಟೇ, ಇದು ಹಾಗೆ ಅಲ್ಲಲ್ಲ ನಮ್ಮದು. ಆಮೇಲೆ ಬಾಳಿಕೂ ಸಹ ಬರ್ತದೆ ಒಳಗೆ, ನಾವು ನೋಡಿದರೆ ನಮ್ಮ ನಿಜವಾಗಿ ನಮ್ಮ ಗ್ರೋ ಬ್ಯಾಗ್ ನಾನು ಆವಾಗ ಹೇಳಿದೆಲ್ಲ ಗ್ರೋ ಬ್ಯಾಗ್ ಅದು ನಾವು ಒಂದು ನಮ್ಮ ಶರ್ಟ್ ನೋಡಿ ಎಷ್ಟು ಕೆಲವರು ಹೇಳ್ತಾರೆ ಇದು ಹೊಸ ಶರ್ಟ್ ಹಾಕಿದೆ ಅಂತ, ಇದು ಸುಮಾರು 10-15-20 ವರ್ಷ ಆಯಿತು ಮರ ಅಂತ ಹೇಳ್ತೇವೆ ನಾವು. ಹಾಗೆ ಈ ಒಂದು ಗ್ರೋ ಬ್ಯಾಗನ್ನು ನಾವು ಜಾಗೃತಿಯಲ್ಲಿ ಮಾಡಿದರೆ 5-7 ವರ್ಷ ಆದರೆ ಖಂಡಿತ ಬರ್ತದೆ. ಓಹೋ, ನೀವು ಹಾಗಿದ್ರೆ ಮಾಡಿದ ಗ್ರೋ ಬ್ಯಾಗಲ್ಲೇ ಮತ್ತೆ ಹೌದು. ಓಹೋ, 7 ವರ್ಷದವರೆಗೆ 100%. ಏನು ತೊಂದರೆ? ಏನು ತೊಂದರೆ ಅಂತ ಹೇಳಿದರೆ ಅದು ಹೇಗೆ ಎತ್ತುವ ಸ್ಟೈಲ್ ಇದೆ ಅಲ್ಲ, ಅದಕ್ಕೆ ನಾವು ಎರಡು ಕೈಗಳನ್ನು ಅಡಿಯಿಂದಲೇ ಕೊಟ್ಟು ಎತ್ತಬೇಕಾಗ್ತದೆ. ಇದು ಸ್ಟೈಲಲ್ಲಿ ಮೇಲೆ ನಾವು ಇದು ಈ ಬಾತುಕೋಳಿಯನ್ನು ಎತ್ತಿದಾಗೆ ಮಾಡಿದರೆ ಖಂಡಿತವಾಗಿ ಅದು ಉಳಿಲಿಕ್ಕೆ, ಯಾಕೆಂದರೆ ಭಾರ ಇದೆ ನೋಡಿ ಆಲ್ರೆಡಿ ಕೆಳ ಮೇಲ್ಗಡೆಯಿಂದ ಬಿಸಿಲಿನ ತಾಪ, ಇದು ನಾವು ಇಲ್ಲಿ ಸಿಮೆಂಟ್ ಟೈಲ್ಸ್ ಹಾಕಿದಂಥ ಅದು ತಾಪ, ಆಮೇಲೆ ಇದು ಈ ಪ್ಲಾಸ್ಟಿಕ್ ಏನಾಗುತ್ತೆ ಅಂತ ಹೇಳಿದರೆ ಬಿಸಿಲಿಗೆ ಅದು ಹೀಟ್ ಆಗಿ ಅದು ಇದಾಗ್ತದೆ ತಳ್ಳಗೆ. ಹೌದು, ಹಾಗೆ ಎತ್ತಬಾರ್ದು. ಅದಕ್ಕೆ ನಾವು ಆದಷ್ಟು ಜಾಗೃತಿಯಲ್ಲಿ ನೀವು ನೋಡಿ ಪ್ರಯೋಗ ಮಾಡಿ ನೋಡಿ ನೀವು, ಖಂಡಿತವಾಗಿ ಅದು 8 ವರ್ಷ ಬಂದಿದೆ. ಈಗ ನನ್ನದು ಬಂದಿದೆ ಸರ್. ಈ ಗ್ರೋ ಬ್ಯಾಗಲ್ಲಿ ಯಾವ ರೀತಿಯ ತರಕಾರಿಯನ್ನು ಬೆಳೆಸ್ಬೋದು ಹೇಗೆ? ಯಾವುದು ನಿಮಗೆ ಮನಸ್ಸಿದ್ದರೆ ಮಾರ್ಗ, ನಿಮಗೆ ಯಾವುದು ಸಹ ಆಗ್ತದೆ, ಆಗುವುದಿಲ್ಲ ಅಂತ ಸಾಧ್ಯವೇ ಇಲ್ಲ, ಅದು ಸುಮ್ಮನೆ ಹೇಳೋದಷ್ಟೇ, ಖಂಡಿತವಾಗಿ ಆಗ್ತದೆ. ಈಗ ನೀವು ಸಾಮಾನ್ಯವಾಗಿ ಊರಿನ ಬೀಜಗಳನ್ನೇ ತಂದು ಬೆಳೆಸ್ತೀರೋ ಅಥವಾ ಹೈಬ್ರಿಡ್ ಯಾವುದಾದ್ರೂ ಬೆಳೆಸಿದ್ದುಂಟು? ನಾನು ಹೆಚ್ಚಾಗಿ ಊರಿದ್ದು, ಯಾಕೆಂದ ಹೇಳಿದರೆ ಊರಿದ್ದು ಆದರೆ ಗ್ಯಾರಂಟಿ ಇರ್ತದೆ. ಮತ್ತು ಕೆಲವು ಹೈಬ್ರಿಡ್ ನಾವು ತಂದು ಏನಂತ ಹೇಳಿದರೆ ಈಗ ಕಲಬೆರಕೆ ಬರ್ತದೆ, ಗೊತ್ತಾಗುವುದಿಲ್ಲ ಯಾವುದು ಈ ಬೀಜದ. ಈಗ ನೋಡಿ ಹಗರಣಗಳು ಬರ್ತವಲ್ಲ, ಕಲಬೆರಕೆ ಬೀಜ ಕೊಟ್ಟು ರೈತ ಆತ್ಮಹತ್ಯೆ ಮಾಡಿಕೊಂಡ ಅಂತೆಲ್ಲ ಹೀಗೆಲ್ಲ ಬರ್ತದೆ ನೋಡಿ. ಅದಕ್ಕಿಂತ ನಮಗೆ ಗೊತ್ತಿದ್ದವರಲ್ಲಿ ನಾನು ಹೋಗ್ತೇನೆ. ಹೆಚ್ಚಾಗಿ ನನಗೆ ಬೇಕು ಅಂತಂದರೆ ನಾನು ಹೋಗೇ ಹೋಗ್ತೇನೆ, ಆಮೇಲೆ ಅವರ ಸಂಪರ್ಕ ಇಟ್ಟುಕೊಳ್ತೇನೆ. ನಿನ್ನೊಬ್ಬರು ನನಗೆ ಬೀಜ ತಂದು ಕೊಟ್ಟರು, ಅವರಿಗೆ ನಾನು ತಂದು ಕೊಟ್ಟೆ. ನಾನು ನಮ್ಮ ಊರಿನ ತಂದೆ, ಉದ್ದದು ಹೀರೆಕಾಯಿದು ನಮಗೆ ಗೊತ್ತಿದೆ, ನಮ್ಮ ಮನೆಯವರದ್ದು. ಹಾಗೆ ನಮಗೆ ಗೊತ್ತಿದ್ದವರಲ್ಲಿ ನಾವು ತಂದುಕೊಂಡು ಮತ್ತು ಅವರಲ್ಲಿ ವಸ್ತು ಇದ್ದರೆ, ಯಾಕಂತ ಹೇಳಿದರೆ ಈಗ ನೀವು ಫಾರಿನ್ದವು ನೀವು ಬೀಜ ತಂದರು ಸಮೇತ ಇಲ್ಲಿ ಮಾಡುವಾಗ ಅದು ನಮ್ಮ ಊರಿದೆ ಅಂತ ಆಯಿತು. ಹೌದು ಅಲ್ವಾ? ಅವರೇನು ಕೆಮಿಕಲ್ಸ್ ಹಾಕಲ್ಲ ಅದಕ್ಕೆ, ಸಾವಯವದಿಂದ ಮಾಡಿರ್ತಾರೆ. ಯಾಕೆ ಇಲ್ಲಿಗೆ ಅಡ್ಜಸ್ಟ್ ಆಗಿರ್ತದೆ, ನಮ್ಮ ಊರಿಗೆ ಅದು ಅಡ್ಜಸ್ಟ್ ಆಗಿರ್ತದೆ ಆ ಬೀಜ. ಈಗ ನಾವು ಒಬ್ಬ ಫಾರಿನ್ನವನು ಇಲ್ಲಿ ಬಂದು ಅವನಿಗೆ ಫಸ್ಟಿಗೆ ಕಷ್ಟ ಆಗ್ತದೆ ನೋಡಿ ಫುಡ್, ನಮ್ಮ ಮಂಗಳೂರು ಫುಡ್ಡು. ಹೌದು, ಅದೇ ನಾನು ಎಷ್ಟು 5-6 ದೇಶಕ್ಕೆ ಹೋಗಿದ್ದೇನೆ, ನಮಗೆ ಅಲ್ಲಿ ಕಷ್ಟ ಆಗ್ತದೆ ಆ ಫುಡ್ಡು, ಮತ್ತೆ ಉಪಾಯ ಇಲ್ಲ ನೋಡಿ, ತಿನ್ನಲೇಬೇಕಾಗ್ತದೆ ನಮಗೆ. ಯಾಕೆ ನಾವು ಅಲ್ಲಿ ಅಲ್ಲಿಂದ ಬದುಕಬೇಕು. ಹೌದು, ಬದುಕಬೇಕಲ್ಲ ಹಾಗೆ. ಅದು ಸರಿ. ನೀವು ಈ ಇತರ ಇದನ್ನೆಲ್ಲ ನೋಡಲಿಕ್ಕೆ ಬೇರೆ ಬೇರೆ ಕಡೆ ಹೋಗಿದ್ದೀರಿ ಅಂತ ಹೇಳಿದ್ರಿ, ಎಲ್ಲೆಲ್ಲ ಹೋಗಿದ್ದೀರಿ ನೀವು? ನಾನು ಫಸ್ಟಿಗೆ ಹೋಗಿದ್ದು ನೇಪಾಳ, ಆಮೇಲೆ ಭೂತಾನ್ ಹೋದೆ, ಸಿಂಗಾಪುರ ಹೋದೆ, ದುಬೈ ಹೋಗಿದ್ದೆ, ಓಮನ್, ಮಸ್ಕತ್, ಮಲೇಷ್ಯಾ, ಹೀಗೆಲ್ಲ ಹೋಗಿ ಬಂದೆ ನಾನು. ಅಲ್ಲೆಲ್ಲ ಕೃಷಿಯನ್ನು ನೀವು ನೋಡಿದ್ರಿ? ಕೃಷಿಯನ್ನು ಹೌದು. ನಾನು ಈ ಇಲ್ಲಿ ನನಗೆ ಫಸ್ಟಿಗೆ ಸರ್ ನೇಪಾಳದಲ್ಲಿ ನನಗೆ ಭಾಳ ಒಂದು, ನಾನು ಹೀಗೆ ನಾನು ಹೇಳಿದೆ ರೀ, ನನಗೆ ಕೃಷಿಯೇ ನೋಡಬೇಕು ಅಂತ ಹೇಳುವಾಗ ಮತ್ತೆ ಅಲ್ಲಿ ನಿಲ್ಲಿಸಿದ್ರು ಇದೆಲ್ಲ. ಸರ್ ಹೀಗೆ ಕಣ್ಣೆತ್ತಿ ನೋಡಬೇಕು ಸರ್ ಅಷ್ಟು ಬೆಟ್ಟದಲ್ಲಿ. ನಿಜವಾಗಿ ನಾನು ಅಲ್ಲಿ ಅಲ್ಲಿದ್ದವರಿಗೆ ನನ್ನ ಸ್ನೇಹಿತರಿಗೆ ಹೇಳಿದೆ ನಾನು, ಆಮೇಲೆ ಎಷ್ಟೋ ಜನರಿಗೆ ನಾನು ಇಲ್ಲಿ ನನ್ನ ಟೆರೆಸ್ ಗಾರ್ಡನ್ ನೋಡಲಿಕ್ಕೆ ಬಂದವರಿಗೆ ಹೇಳಿದೆ, ನಿಜವಾಗಿ ನೀವು ಇಲ್ಲಿ ಎಲ್ಲ ನೋಡು, ಫಾರಿನಿಗೆಲ್ಲ ಹೋಗಬೇಕು, ಅಲ್ಲಿ ಎಷ್ಟು ಕಷ್ಟ ಇದೆ ಆ ಗುಡ್ಡ. ಏನು ಸರ್ ಹೀಗೆ ಹತ್ತಿ ಅವರಿಗೆ ಈ ನಮ್ಮ ಮೊಣಕಾಲು ಮೂಗಿಗೆ ಬರ್ತದೆ ಅಂಥ ಇದರಲ್ಲಿ ಕೃಷಿ ಮಾಡುವಾಗ, ಇಷ್ಟು ಲೆವೆಲಲ್ಲಿದ್ದ ಜಾಗದಲ್ಲಿ ನಾವೇಕೆ ಮಾಡಬಾರ್ದು ಅಂತ ನಾನು ಎಷ್ಟೋ ಜನಕ್ಕೆ ಕ್ವಶನ್ ಹಾಕಿದ್ದೇನೆ ಸರ್. ಹಾಗಿರುವಾಗ ನನ್ನ ಈ ಟ್ಯಾರಿಸ್ ಇದೆಯಲ್ಲ 41 ಸ್ಟೆಪ್ ನನಗೆ ಲೆಕ್ಕವೇ ಅಲ್ಲ. ನಾವು ಏಕೆಂದ ಹೇಳಿದರೆ ಯಾವತ್ತುಂಟಲ್ಲ ನಮಗೆ ಕಷ್ಟ ಅಂತ ಹೇಳಿದರೆ, ನಾವು ಯಾರು ಕಷ್ಟ ಅವರು ನೋಡಿದರೆ ನಮಗೆ ಕಷ್ಟವೇ ಅಲ್ಲ ಇದು, ಹಾಗೆ ತಿಳ್ಕೊಳ್ಬೇಕು. ಇದನ್ನು ಈ ರೈತರು ತಿಳ್ಕೊಳ್ಳೋದಿಲ್ಲ. ಇದು ಒಂದು ಎಷ್ಟೋ ಜನ ನೋಡಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಯಾಕೆ ಸಾಲ ಮಾಡುವಾಗಲೇ ಅವನು ಆಲೋಚನೆ ಮಾಡಬೇಕು, ನಾನು ನನಗೆ ಇದು ಅಕಸ್ಮಾತ್ ನಾನು ಇದರಲ್ಲಿ ಮುಳುಗಿ ಹೋದ್ರೂ ಸಮೇತ ಹೇಗೆ ನಾನು ಪಾರಾಗಬೇಕು ಅಂತ ಹೇಳುವಂಥದ್ದು ಅವನಿಗೆ ಪ್ರಜ್ಞೆ ಇದ್ದರೆ ಖಂಡಿತವಾಗಿ ಅವನು ಸುಸೈಡ್ ಮಾಡಲ್ಲ. ಈ ಸರಿ, ಈಗ ನೀವು ಮಾಡುವಂಥ ಕೃಷಿಯಲ್ಲಿ ಮುಖ್ಯವಾಗಿ ಟೆರೆಸ್ನಲ್ಲೇ ಮಾಡುವಂಥದ್ದು ಅಥವಾ ಮನೆಯ ಸುತ್ತಮುತ್ತಲು ಕೂಡ? ಸುತ್ತಮುತ್ತಲು ನಾನು ಇದು ಹಣ್ಣಂಪಾಡುಗಳನ್ನು ಹಾಕಿದ್ದೇನೆ, ಬಾಳೆ ಹಾಕಿದ್ದೇನೆ, ಆಮೇಲೆ ಆಯುರ್ವೇದಿಕ ಗಿಡಗಳನ್ನು ನಾನು ಕೊರೋನಾ ಸಮಯದಲ್ಲಿ ಭಾಳ ಜನ ಬಂದಿದ್ದಾರೆ ನನ್ನ ಹತ್ರ. ಕೈಬೇವುದಿದೆ, ಆಮೇಲೆ ಅಮೃತ ಬಳ್ಳಿ ನಟ್ಟಿದ್ದೇನೆ, ಲೆಮನ್ ಗ್ರಾಸ್ ಅಂತ, ಭದ್ರಮುಷ್ಟಿ ಅಂತ, ಅದನ್ನೆಲ್ಲ ನಂತು ನಮ್ಮ ಆಗ ಕಾಲೇಜಿನಲ್ಲಿ ಇರುವಾಗ ನಾನು ಅಲ್ಲೆಲ್ಲ ಬೇಕಾದಷ್ಟು ಮೈದಾನದಲ್ಲಿ ಅಲ್ಲಿ ಇತ್ತು, ಅದನ್ನೆಲ್ಲ ತಂದು ನಟ್ಟು ತುಂಬ ಜನರಿಗೆ ನಾನು ಕೊರೋನಾ ಸಮಯದಲ್ಲಿ ಅದನ್ನೆಲ್ಲ ತಗೊಂಡೋಗಿ ನಾನೇ ಕೊಟ್ಟಿದ್ದೇನೆ ಅವರಿಗೆ ಸ್ವತಃ. ಯಾಕೆ ಕೊರೋನಾ ಸಮಯದಲ್ಲಿ ನಾನು ಆವಾಗ ನನ್ನ ಶ್ರೀಮತಿಯವರು ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದ ಕಾರಣ ನಾನು 2 ಉಂಟಲ್ಲ ಸರ್ ನನ್ನ ಮಿಸಸ್ ಜೊತೆಯಲ್ಲಿ ಕೊರೋನಾ ಡ್ಯೂಟಿ ಮಾಡಿದ್ದೇನೆ, ಇದು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ನಾನು ಸ್ಕೂಟ್ರಲ್ಲಿ ಕರ್ಕೊಂಡು ಬೇಕು, ಎಷ್ಟೋ 7-10 ಮಾಳಿಗೆಗೆ ಅವ್ರ ಜೊತೆಯಲ್ಲಿ ನಾನು ಹತ್ತಿಕೊಂಡು ಹೋಗ್ತಿದ್ದೆ. ಲಿಫ್ಟ್ ಇರುವುದಿಲ್ಲ, ಕರೆಂಟ್ ಇರುವುದಿಲ್ಲ, ಒಂದೊಂದು ಸಾರಿ ಇದ್ದರೂ ಸಮೇತ ತುಂಬ. ಆಮೇಲೆ ದೂರದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕು, ನನಗೆ ಡಮ್ ಕಟ್ತಿ, ಮೊದಲೇ ಸ್ಟೆಪ್ ಹತ್ತುವಾಗ ಡಮ್ ಕಟ್ಟುತ್ತದೆ, ಅದರ ಮಿಡ್ಲಲ್ಲಿ ಇದು ಈ 2-3 ಮಾಸ್ಕ್ ಕಟ್ಟಿಕೊಂಡು ಹೋಗೋದು. ಹಾಗೆ ನಾನು ಮತ್ತು ಮಿಸಸ್ ಆ ಸಮಯದಲ್ಲಿ ಭಾಳ ಕಷ್ಟ ಬಂದಿದ್ದೇವೆ ಕೊರೋನಾ ಸಮಯದಲ್ಲೆಲ್ಲ, ತುಂಬ ಇದು ಕಷ್ಟ ಆಗಿದೆ ನಮಗೆ. ಅದು ಸರಿ. ಈ ಕೃಷಿಯನ್ನು ಇಷ್ಟು ವರ್ಷಗಳಿಂದ 21 ವರ್ಷಗಳಿಂದ ಸುಮಾರು ಮಾಡಿಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರಿ, ಈ 21 ವರ್ಷಗಳಲ್ಲಿ ನೀವು ಕಲ್ತದ್ದು ಏನು, ಏನು ವಿಶೇಷಗಳನ್ನು ಕಲ್ತಿ? ನಾನು ಕಲ್ತಂದು ಹೇಳಿದ್ರಿ, ಎಷ್ಟೋ ಜನರಿಗೆ ನಾನು ಮಾಡಿದ ಕೃಷಿಯನ್ನು ಅವರು ಮಾಡಿದ್ದಾರೆ ಎಷ್ಟೋ ಜನ, ಎಷ್ಟು ಈಗಲೂ ಸಮೇತ ಮೊನ್ನೆ ಒಬ್ಬರು ಇಲ್ಲಿ ಲೋಕೇಶ್ ಅಂತಿದ್ದಾರೆ ಬಿ ಒ ಅವರು, ಅವರು ಮೆಸೇಜ್ ಮಾಡಿ ನಿಮ್ಮಿಂದಾಗಿ ನಾನು ಈ ಒಂದು ಪದ್ಧತಿಯನ್ನು ಕಲಿತೆ ಅಂದಲ್ಲಿ ಇಲ್ಲಿ ಈಗ ವಯಸ್ಕರ ಶಿಕ್ಷಣ ಅಧಿಕಾರಿಯಾಗಿದ್ದಾರೆ ಲೋಕೇಶ್ ಅಂತ ಅವರು, ಮತ್ತು ಡಿ ಸಿ ಎಫ್ ಸಿನಲ್ಲಿ ಒಬ್ಬರು ಕೃಷ್ಣಪ್ಪ ಬಂದಿದ್ದಾರೆ, ನಿಮ್ಮಿಂದಾಗಿ ನಾನು ಇಷ್ಟು ಕಲಿತೆ ಅಂತ ಈಗ ಫೋನ್ ಮಾಡಿದೆ. ಇಲ್ಲಿ ಅನಿಲ್ ಪೂಜಾರಿ ಅಂತೇಳಿ ನಮ್ಮ ಇದ್ದಾರೆ, ತುಂಬ ಜನ ಹೀಗೆ. ಹಾಗೆ ಹಾಗೆ ಇನ್ನೊಬ್ಬರು ಬಾನಲು ಬಾಲಕೃಷ್ಣ ಅಂತೇಳಿ ಅವರು ಇದು ನನ್ನ ಪೇಪರ್ನಲ್ಲಿ ಸಹ ಕೊಟ್ಟಿದ್ದಾರೆ ಇವರು ನನ್ನ ಬಗ್ಗೆ, ಇವರಿಂದಾಗಿ ನನಗೆ 1 ಎಕರೆ ಭೂಮಿಯಲ್ಲಿ ನಾನು ಕೃಷಿ ಮಾಡಿ ಅಂತ ಭಾಳ ಜನ ನನ್ನಿಂದಾಗಿ ಮಾಡಿದ್ದಾರೆ. ಕೆಲವರು ಹೇಳೋದಿಲ್ಲ, ಅವರಿಗೆ ನಾಚಿಕೇನು ಅದು ಗೊತ್ತಾಗೋದಿಲ್ಲ. ಅಂದರೆ ಕೆಲವರಿಗೆಲ್ಲ ನೀವು ಪ್ರೇರೇಪಣೆ. ನಿಮಗೀಗ ಇಷ್ಟೆಲ್ಲ ಕೃಷಿ ಮಾಡಿದ್ದಾಗ ನೀವು ಇದನ್ನು ಕಮರ್ಷಿಯಲ್ ಕ್ರಾಪ್ ಆಗಿ ಮಾಡಬಾರ್ದ ಅಂತ ನಿಮ್ಮ ತಲೆಯಲ್ಲಿ ಬರಲಿಲ್ವ? ನನಗೆ ನಾನು ಸರ್ ಇಷ್ಟರ ತನಕ ನಾನು ದುಡ್ಡು ಮಾಡಲಿಕ್ಕೆ ನಾನು ಹೋಗಲಿಲ್ಲ. ಏನಿದ್ದರೂ ನಾನು ಅವರಿಗೆ ನೀವು ಗಿಡಗಳನ್ನು, ನಾನು ಈಗ 100 ಗಿಡ ಮಾಡಿದೆ ಈ ಸರ್ತಿ, ಯಾವುದನ್ನು ತರಿದರೆ ಲಕ್ಷ್ಮಣ ಫಲವನ್ನು ಅವರಿಗೆ ಕರೆಸಿಬಿಟ್ಟು ಅವರಿಗೆ ನಾನೊಂದು ಉತ್ತೇಜನ ಕೊಡ್ತೇನೆ. ಹೇಗೆಂತ ಹೇಳಿದರೆ ಈ ಗಿಡಗಳನ್ನು ಕೊಟ್ಟು ಅವರಿಗೆ ಒಂದು ಕೂರಿಸಿ ಮತ್ತು ಒಂದು ಒಂಥರದ ಸನ್ಮಾನ ಥರ ಮಾಡಿ ನೀವು ಸಹ ಮಾಡಿ ಅಂತ ಹೇಳಿಬಿಟ್ಟು ಅವರಿಗೆ ಒಂದು 2 ಹಿತವಚನ ಹೇಳಿ ಖಂಡಿತವಾಗಿ ಮಾಡಿ ಎಷ್ಟೋ ಜನ ಮಾಡಿದ್ದಾರೆ ಸರ್. ಹೌದು ಅಂತ ಹೇಳಿದರೆ ಬೇಕು ಹೇಳಿದವರಿಗೆ ನೀವು ಗಿಡಗಳನ್ನು ಕೊಡ್ತೀರಿ? ಕೊಡ್ತೇನೆ 100%. ಹಾಗೆ ಮಾಡಿ ಅದರಲ್ಲೇ ನಿಮಗೆ ತೃಪ್ತಿ ಇದೆ. ಇಲ್ಲಿ ಬೆಳೆದಂತಹ ತರಕಾರಿ ಮತ್ತೆ ಇದನ್ನು ನೀವೇನು ಮಾಡ್ತೀರಿ? ನಮಗೆ ಹೆಚ್ಚಿಗೆ ಅದನ್ನು ನನ್ನ ಸ್ನೇಹಿತರಿಗೆ ಅವರಿವರಿಗೆ ತೊಗೊಂಡು ಕೊಡ್ತೇನೆ. ನಾನು ನನ್ನ ಬ್ಯಾಗಿನಲ್ಲಿ ಇರ್ತದೆ ಅದು, ಹೆಚ್ಚಾಗಿ ಬೀಜಗಳು ಇರ್ತವೆ, ತರಕಾರಿ ಸಹ ಇರ್ತದೆ. ಇದು ಲಾಸ್ಟಿಗೆ ಯಾರಿಗಾದ್ರೂ ಅಲ್ಲಿ ದಾರಿ ಹೋಗುವವರಿಗೆ ಸಮೇತ ಕೊಟ್ಟಿದ್ದೇನೆ, ತಗೊಳ್ಳಿ ಅಂತ ಹೇಳಿಬಿಟ್ಟು. ಇದೊಂದು ಖುಷಿ ಸರ್ ಮನಸ್ಸಿಗೆ, ನಾನು ಬೆಳೆದದ್ದು ಅಂತ ಹೇಳಿಬಿಟ್ಟು. ಹೌದು, ಹಾಗೆ ನಿಮಗೆ ಇಡೀ 21 ವರ್ಷದಲ್ಲಿ ನೀವು ಬೇರೆ ಬೇರೆ ರೀತಿಯ ಕೃಷಿಯನ್ನು, ಅದಕ್ಕೆ ಮಕ್ಕಳದು ನನ್ನ ಶ್ರೀಮತಿ ಅವರು ಈಗ ಮೀನಾಕ್ಷಿ ಅಂತ, ಮಗ ಅಮೋದ್ ಕುಮಾರ್ ಅಂತ, ಮಗಳು ಗಹನ ಅಂತ, ಇವರದೆಲ್ಲ ಸಹಕಾರ ಇದೆ ಸರ್. ಅವರು ಕೂಡ ಮಾಡ್ತಾರೆ, ಮಾಡ್ತಾರೆ ಜೊತೆಯಲ್ಲಿ ಮಾಡುದು. ಮತ್ತೆ ಅವರ ಸ್ನೇಹಿತರನ್ನು ಕರೆಸುದು, ನನ್ನ ಮಿಸಸ್ ಅವರ ಆಫೀಸಿಂದ ಸಹ ಬರ್ತಿದ್ರು, ಅವರಿಗೆ ತೋರಿಸುದು, ಏನಾದರಲ್ಲಿ ಒಂಥರ ಖುಷಿ ಆಗ್ತಿತ್ತು. ಅವರಿಗೆ ಖುಷಿ ಆಗ್ತದೆ, ನಮಗೆ ಸಹ ಖುಷಿ ಆಗ್ತದೆ. ಆಮೇಲೆ ಅಯ್ಯೋ ಸಿಸ್ಟರ್ ಈ ಥರ ನೀವು ಮಾಡಿದಿರಲ್ಲ, ಆಗ್ಬೋದು ಮಾರೇ ಅಂತ ಹೇಳಿಕೊಂಡು ಅವರು ಬಂದು ಎಷ್ಟೋ ಜನ ಬಂದು ಖುಷಿಪಟ್ಟು. ಆಮೇಲೆ ಇನ್ನೊಂದು ಸರ್, ಈ ಪಾಳುದಾರ ಅಂತ ಆಗೊಂದು ಪ್ರಶ್ನೆ ಹೇಳಿದ್ದೆ ನಾನು, ಹಕ್ಕಿಗಳ ಗೂಡು ಕಟ್ಟುವ ಒಂದು ಸ್ಟೈಲ್ ನೋಡ್ಬೇಕು ಸರ್, ಅದು ವಿಶೇಷವಾಗಿ ನಮಗೆ ಅದೊಂದು ಅದು ಅದು ಹೀಗೆ ನೋಡ್ತಾ ಇದ್ದರೆ ಏನು ಸರ್ ಆ ಒಂದು ಹಕ್ಕಿಗಳು ಗೂಡು ಕಟ್ಟುವಾಗ ಅದ್ಭುತ, ಅದನ್ನು ನೋಡಿದರೆ ಆ ಗೂಡು ನೆನೆದು ಒಂದು ಅದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಒಂದು ಸ್ಟೈಲಲ್ಲಿ ಕಟ್ಟಿ ಆಮೇಲೆ ಮೊಟ್ಟೆ ಇಟ್ಟು ಆ ಮೊಟ್ಟೆ ಕಾವು ಮಾಡಿ ಆ ಗಂಡು ಹೆಣ್ಣು ಎರಡು ಹಕ್ಕಿಗಳು ಬಂದು ಅದು ಮರಿಯಾದ ಮೇಲೆ ಎರಡೂ ಹಕ್ಕಿಗಳು ಬಂದು ಆ ಮರಿಗಳಿಗೆ ತಿನ್ನಿಸೋದು, ಏನು ಅದ್ಭುತ ಸರ್ ಅದೊಂದು. ಅದು ನಿಜವಾಗಿ ನಮಗೆ ಟಿ ವಿ ಆಗತ್ತಿಲ್ಲ ಸರ್, ಟಿ ವಿ ಎದುರಿನಲ್ಲಿ ಈ ಕೇಳುಗರಿಗೆ ನನ್ನದೊಂದು ದಯಮಾಡಿ ಟಿ ವಿ ಎದುರಿನಲ್ಲಿ ಕೂತರೆ ನಿಮಗೆ ಬಿ ಪಿ ಶುಗರ್ ಖಂಡಿತವಾಗಿ ಬರ್ತದೆ. ಯಾಕೆಂದೇಳಿದರೆ ಈ ಗಿಡಗಳ ಜೊತೆಯಲ್ಲಿದ್ದರೆ ನಿಮಗೆ ಖುಷಿಯಲ್ಲದೆ ಆಯುಷು ಜಾಸ್ತಿ ಆಗ್ತದೆ ಖಂಡಿತವಾಗಿ. ನಾನು ಇದು ನನ್ನ ಸ್ವಂತ ನನ್ನ ನೋಡುವಾಗ ನಿಮಗೆ ಅನಿಸು ಸಾಧಾರಣ, ಈಗ 62 ವರ್ಷ ಆಯ್ತು ಸರ್, ಆದರೆ ಈಗ ಎಲ್ಲರೂ ಕೇಳ್ತಾರೆ ನೀವು ಹುಡುಗರಾಗಿದ್ದೀರಲ್ಲ ಅಂತ. ಇದೊಂದು ಏನೋ ಮನಸ್ಸಿಗೆ ಒಂದು ಖುಷಿ, ನನಗೆ ಖುಷಿ ಅಂತ ಹೇಳಿದರೆ. ಈಗ ಒಂದು ಪಟ್ಟಣ ಪ್ರದೇಶದಲ್ಲಿ ಇದ್ದವರು ಕೂಡ ಈ ರೀತಿಯ ತಾರಸಿ ಕೃಷಿ ಮಾಡಿ ಅವರಿಗೆ ಬೇಕಾದ ತರಕಾರಿ ಹಣ್ಣು ಖಂಡಿತ ಸರ್. ಈಗ ಮೊನ್ನೆಬ್ಬರು ನನಗೆ ಕೇಳಿದರು ಸಾವಯವದ ತರಕಾರಿಗಳು ಎಲ್ಲಿ ಸಿಗ್ತದೆ ಅಂತ ಒಬ್ಬರು ಪ್ರಶ್ನೆ ಮಾಡಿದರು. ನಾನು ಯಾರು ತಪ್ಪು ತಿಳ್ಕೊಳ್ಬಾರ್ದು ನಾನು ಮಾತಾಡುವಾಗ, ನಾನು ಹೇಳಿದೆ ಸಾವಯವ ಕೃಷಿ ನಿಜವಾಗಿ ಸಿಗುದಿದ್ದರೆ ನೀವೇ ಸ್ವತಃ ಬೆಳೆಸಿದರೆ ಮಾತ್ರ ನಿಮಗೆ ಸಾವಯವ ಕೃಷಿ ತರಕಾರಿ ಸಿಗ್ತದೆ ಅಂತ ಹೇಳಿದೆ. ಅಲ್ವಾ ಸರ್, ಖಂಡಿತ. ಅಂದ್ರೆ ನಮಗೊಂದು ಧೈರ್ಯವೂ ಕೂಡ ಇರ್ತದೆ, ನಾವು ಇದಕ್ಕೆ ಏನು ಹಾಕ್ಲಿಲ್ಲ ಇಲ್ಲಾಂದ್ರೆ ಯಾರೋ ಸರ್ಟಿಫಿಕೇಟ್ ಕೊಡ್ಬೇಕು. ಪ್ರತಿಯೊಬ್ಬರಿಗೆ ನಾನು ಅದನ್ನೇ ಹೇಳೋದು, ನಿಮಗೆ ನೀವೇ ಸ್ವತಃ ಮಾಡಿ. ಓ ಹೌದಲ್ಲ ಸರ್, ಹಾಗಾದ್ರೆ ನೀವು ಹೇಳಿಕೊಡ್ತೀರ, ಬನ್ನಿ, ನೀವು ಎಲ್ಲ ಟ್ರೈನಿಂಗ್ ಕೊಡ್ತೇನೆ, ಫ್ರೀ ಆಗಿ ಕೊಡೋದು. ನಾನು ಇಷ್ಟರ ತನಕ ದುಡ್ಡು ತಗೊಳ್ಳಿಲ್ಲ. ಔಟ್ ಆಫ್ ಡಿಸ್ಟಿಕ್ಕಿಗೆ ಹೋದಾಗ ನನಗೆ ಬಸ್ ಪೇರು ಬಂದೇ ಕೊಡಲೇಬೇಕಾಗ್ತದೆ. ಹಾಗೆ ಕೆಲವರು ಕೊಡೋದು ಮಂಡ್ಯಕ್ಕೆ ಹೋದಾಗ 5 ಪೈಸೆ ಕೊಡಲಿಲ್ಲ. ನಾವು ನನ್ನ ಖರ್ಚಲ್ಲಿ ಊಟ ಸಮೇತ ಮಾಡಿದ್ದೆ, ನಾನು ಇದು ಯಾರಿಗೆ ಹೇಳಲಿಲ್ಲ, ಯಾರು ಕೊಡಲಿಲ್ಲ ಅವರು. ಆದರೆ ಆಫೀಸರ್ಸ್ನವರು ಹೇಳಿರ್ತಾರೇನು ಅದು ಗೊತ್ತಿಲ್ಲ ನನಗೆ. ಬಟ್ ಅವರು ಇಲ್ಲಿ ಬಸ್ ಸ್ಟ್ಯಾಂಡರ್ಗೆ ತಂದು ಬಿಟ್ಟಿದ್ದಾರೆ, ಅದು ಬಿಟ್ಟರೆ ಏನೂ ಇಲ್ಲ ಸರ್. ನಾನು ಎಷ್ಟೋ ಕಡೆಯಲ್ಲಿ ಇಲ್ಲಿ ನಮಗೆ ನಮ್ಮ ಮಂಗಳೂರಲ್ಲಿ ನಾನು ಯಾರಿಂದಲೂ 5 ಪೈಸೆ ತಗೊಳ್ಳಿ, 100 ಕಡೆ ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗಿದ್ದೇನೆ. ಇನ್ನೂ ಸಹ ಯಾರು ಕರೆದ್ರೂ ಖಂಡಿತ ಹೋಗ್ತೇನೆ, ನಮ್ಮ ಈ ಏರಿಯಾದಲ್ಲಿ ಯಾರು ಕರೆದ್ರೂ ರಿಸೋರ್ಸ್ ಪರ್ಸನ್ ಆಗಿ ಉಚಿತವಾಗಿ ನಾನು ಟಾಕ್ ಕೊಡ್ತೇನೆ. ಸರಿ, ಈ ತಾರಸಿ ಕೃಷಿ ಮಾಡಬೇಕಾದ್ರೆ ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ ಒಂದು ನಿಮ್ಮ ನಂಬರನ್ನು ಹೇಳಿಬಿಡಿ. ನನ್ನ ನಂಬರು 9342990975 9342990975. ಒಳ್ಳೆಯದು ಕೃಷ್ಣಪ್ಪ ಗೌಡ್ರೆ, ಮುಖ್ಯವಾಗಿ ತಾರಸಿ ಕೃಷಿಯ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ತಾರಸಿ ಕೃಷಿಯ ಕುರಿತು ಕೃಷ್ಣಪ್ಪ ಗೌಡ ಪಡ್ಡಂಬೈಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ರೈತ ಮಿತ್ರರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಲ್ಗೆ 52,500 ರಿಂದ 54,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 31,000ರಿಂದ 39,000 ರೂಪಾಯಿ, ಕೋಕಾ ಕ್ವಿಂಟಲ್ಗೆ 22,000ರಿಂದ 27,000 ರೂಪಾಯಿ,